ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭಾಗ್ಯಲಕ್ಷ್ಮಿ ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿವಿರಿ. ಸಂದರ್ಶಿಸುತ್ತಾರೆ ಆರ್ ಲೋಕೇಶ್ವರಿ. ನಂತರದಲ್ಲಿ ಒಂದು ಜನಪದ ಗೀತೆ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಯಾವುದೇ ಬೆಳೆ ಬೆಳಿಬೇಕು ಅಂದರೆ ಮಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಆದರೆ ಇವಾಗ ಎಲ್ಲ ಏನು ಮಾಡ್ತಾ ಇದ್ದಾರೆ, ಅತಿಯಾಗಿ ನೀರನ್ನ ನಿಲ್ಲಿಸೋದು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು, ಹೀಗೆಲ್ಲ ಮಾಡಿ ನಮ್ಮ ಮಣ್ಣು ಸಮಸ್ಯಾತ್ಮಕ ಮಣ್ಣಾಗೋಗ್ತಾ ಇದೆ. ಮುಂದಿನ ಬೆಳೆ ಬೆಳೆಯೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಈ ಸಮಸ್ಯಾತ್ಮಕ ಮಣ್ಣನ್ನ ಯಾವ ರೀತಿ ಆರೋಗ್ಯಕರ ಮಣ್ಣಾಗಿ ಪರಿವರ್ತನೆ ಮಾಡಬೇಕು, ಮತ್ತೆ ಮಣ್ಣಲ್ಲಿ ಸಮಸ್ಯೆ ಆಗದೇ ಇರೋ ಹಾಗೆ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭಾಗ್ಯಲಕ್ಷ್ಮಿ ಟಿ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಈ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು, ಅದು ಹೇಗಾಗುತ್ತೆ, ಈ ಸಮಸ್ಯಾತ್ಮಕ ಮಣ್ಣು ಆಗದೇ ಇರೋ ಹಾಗೆ ನಮ್ಮ ರೈತರು ಯಾವ ರೀತಿ ತಮ್ಮ ಜಮೀನನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಸಮಸ್ಯಾತ್ಮಕ ಮಣ್ಣುಗಳು ಅಂತಂದರೆ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಜಮೀನನ್ನ ನಾವು ಬೇಸಾಯಕ್ಕೆ ಒಳಪಡಿಸ್ಬೇಕಂತಂದ್ರೆ ಮಣ್ಣಿನಲ್ಲಿ ಒಂದು ರೀತಿಯಾದಂಥ ಭೌತಿಕ ಗುಣಧರ್ಮಗಳಾಗಿರ್ಬೋದು ಅಥವಾ ರಾಸಾಯನಿಕ ಗುಣಧರ್ಮಗಳಾಗಿರ್ಬೋದು ಮತ್ತು ಜೈವಿಕ ಗುಣಧರ್ಮಗಳಲ್ಲಿ ಒಂದು ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ಸಮಸ್ಯೆಗಳಿಂದ ಏನಾಗ್ತದೆ, ಬೆಳೆಯ ಬೆಳವಣಿಗೆ ಮತ್ತು ಇಳುವರಿಯ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ. ಸಾಮಾನ್ಯವಾಗಿ ನಾವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮಗೆಲ್ಲ ತಿಳಿದಿರೋ ಹಾಗೆ ಭತ್ತನೇ ಬೆಳೀತಾ ಇರ್ತೀವಿ. ಆ ಭತ್ತನೇ ಬೆಳೆಸ್ಬಿಡ್ತಾ ಇರ್ಬೇಕಂದ್ರೆ ಅತಿ ಹೆಚ್ಚಾದ ನೀರನ್ನು ನಾವು ನಿಲ್ಲಿಸ್ತೀವಿ ಮತ್ತು ಎಲ್ಲಿ ಅತಿ ಹೆಚ್ಚು ನೀರನ್ನು ಬಳಸ್ತೀವೋ ಅಲ್ಲಿ ಅತಿ ಹೆಚ್ಚಾದಂಥ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸ್ತಾ ಇರ್ತೀವಿ. ಮತ್ತು ಒಣ ಪ್ರದೇಶಗಳಲ್ಲಿ ಎಲ್ಲಿ ನಾವು ಈ ಸಮಸ್ಯಾತ್ಮಕ ಮಣ್ಣುಗಳನ್ನು ಕಂಡುಬರುತ್ತೆ ಅಂತಂದರೆ ಹೆಚ್ಚು ಒಣ ಪ್ರದೇಶಗಳಲ್ಲಿ ಇರೋಂಥದ್ದು ಮತ್ತು ತಗ್ಗು ಪ್ರದೇಶಗಳಲ್ಲಿ ಈ ಸಮಸ್ಯೆಗಳು ಉದ್ಭವ ಆಗ್ತವೆ. ಯಾವುದಪ್ಪ ಈ ಸಮಸ್ಯೆಗಳು ಅಂತಂದರೆ, ನಾನು ಆಗಲೇ ಹೇಳಿದೆ, ಅದು ಭೌತಿಕವಾಗಿರ್ಬೋದು ಅಥವಾ ರಾಸಾಯನಿಕವಾಗಿರ್ಬೋದು ಅಥವಾ ಜೈವಿಕವಾಗಿಯೋ ಅಂತ. ಈ ದಿನ ನಾನು ಲವಣ ಪೀಡಿತ ಮಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಲವಣ ಪೀಡಿತ ಅಂತಂದರೆ ಗೊತ್ತು, ಲವಣ ಅಂತಂದರೆ ಎಲ್ಲರಿಗೂ ಉಪ್ಪು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಏನು ಸಮಸ್ಯೆಗಳು ಬರ್ತದೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದವರಿಗೆ ಮಣ್ಣು ಚೌಳಾಗುತ್ತೆ ಅಥವಾ ಕ್ಷಾರ ಅಥವಾ ಕರ್ಲು ಅಂತ ಕೂಡ ನಾವು ಅದನ್ನು ಕರಿತೀವಿ. ಸೊ ಎಲ್ಲಿ ಒಣ ಪ್ರದೇಶ ಇರುತ್ತೋ ಅಂದರೆ ಅತಿ ಹೆಚ್ಚು ಹಾವಿಯಾಗುವಿಕೆ ಜಾಸ್ತಿ ಇರುತ್ತೋ, ಮಣ್ಣಿನಲ್ಲಿ ಲವಣಗಳು ಉತ್ಪತ್ತಿ ಆಗ್ತಾ ಬಂದು ಅದು ಮಣ್ಣಿನಲ್ಲಿ ಶೇಖರಣೆ ಆಗ್ತಾ ಇರುತ್ತೆ. ಶೇಖರಣೆ ಆದಾಗ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಮತ್ತು ಒಣ ಹವೆ ಇದ್ದಂತಾಗ ಭೂಮಿಯಲ್ಲಿ ಒಳಗಿರತಕ್ಕಂಥ ಲವಣಗಳೆಲ್ಲ ಬಂದು ಮೇಲ್ಭಾಗದಲ್ಲಿ ಶೇಖರಣೆಗೊಂಡು ಒಂದು ರೀತಿಯಾದಂಥ ಬಿಳಿ ಪದರವನ್ನು ಉಂಟು ಮಾಡಿಬಿಡ್ತದೆ. ಆ ರೀತಿಯಾಗಿ ಸಮಸ್ಯೆ ಉಂಟಾಗುತ್ತೆ. ಅಲ್ಲಿ ಏನಂತಂದರೆ, ನಮ್ಮ ಬಳಕೆ, ನಾವು ಯಾವ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ ಅನ್ನೋದ್ರ ಮೇಲೂ ಕೂಡ ಅದು ಅವಲಂಬಿತವಾಗಿರುತ್ತೆ ಮತ್ತು ಮಣ್ಣಲ್ಲಿ ಉತ್ಪತ್ತಿ ಆಗತಕ್ಕಂಥ ಲವಣಗಳ ಮೇಲೂ ಕೂಡ ಅದು ಅವಲಂಬಿತವಾಗಿರುತ್ತೆ. ಚೌಳಿಗೂ ಮತ್ತು ಕರ್ಲಿಗೂ ಏನು ವ್ಯತ್ಯಾಸ ಅಂತ ತಿಳ್ಕೊಬೇಕಂತಂದರೆ, ಫಸ್ಟು ಇದು ಚೌಳು ಮಣ್ಣು ಅಥವಾ ಕರ್ಲು ಮಣ್ಣು ಅಂತ ನಾವು ಗುರುಸಕ್ಕೆ ನಾವು ಸಾಧ್ಯವಾಗಬೇಕು. ಈ ಮಣ್ಣಿನಲ್ಲಿ ಲವಣಗಳ ಅಂಶಗಳು ಹೆಚ್ಚಾಗಿರ್ತವೆ, ಅಂದರೆ ಎಸ್ಪೆಷಲಿ ಕರಗುವಂತಹ ಲವಣಗಳು ಮಣ್ಣಿನಲ್ಲಿ ಹೆಚ್ಚಾಗಿರ್ತವೆ. ಈ ಕರಗುವಂತಹ ಲವಣಗಳು ಮಣ್ಣಿನಲ್ಲಿ ಹೇಗೆ ಶೇಖರಣೆ ಆಗ್ತವೆ ಅಂತಂದ್ರೆ, ತಾಯಿ ಬಂಡೆ ಶಿಲೆ ಚದುರುತ್ತಾ ಬಂದಾಗ ಮಣ್ಣಿನ ಆ ಬಂಡೆಯಿಂದ ಅಥವಾ ಶಿಲೆಗಳಿಂದ ಉತ್ಪತ್ತಿಯಾದಂತಹ ಕೆಲವೊಂದು ಲವಣಗಳು ಕೂಡ ಮಣ್ಣಿನಲ್ಲಿ ಸೇರ್ತವೆ. ಅದೇ ರೀತಿ ನಾವು ಬಳಸ್ತಕ್ಕಂಥ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳಲ್ಲೂ ಕೂಡ ನಾವೇ ಹೇಳ್ತೀವಿ ಆಡು ಭಾಷೆಯಲ್ಲಿ, ನಾವು ಬಳಸಿದ ರಾಸಾಯನಿಕ ಗೊಬ್ಬರನ ಉಪ್ಪು ಅಂತ ಕೂಡ ಕರಿತೀವಿ. ಸೊ ಆ ಅಂಶಗಳು ಕೂಡ ಮಣ್ಣಿಗೆ ಸೇರ್ತಾ ಬರುತ್ತೆ. ಕಾಲಕ್ರಮೇಣ ಸೇರ್ತಾ ಬಂದು ಅದರ ಮಟ್ಟ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಅದು ಬಂದು ಮೇಲ್ಭಾಗದಲ್ಲಿ ಶೇಖರಣೆ ಹೊಂದುತ್ತೆ. ಯಾವಾಗ ಈ ಶೇಖರಣೆ ಆದಂಥ ಉಪ್ಪು ಎಲ್ಲ ಕರಗು ಹೋಗಿ ಅಥವಾ ಬಸಿದು ಹೋಗಿ ಏನಾದರೂ ಅಲ್ಲಿ ಸೋಡಿಯಂ ಅಂಶ ಏನಾದರೂ ಜಾಸ್ತಿ ಆದರೆ ಆ ಮಣ್ಣನ್ನು ನಾವು ಕರ್ಲು ಅಥವಾ ಕ್ಷಾರ ಅಂತ ಕೂಡ ಕರೀತೀವಿ. ಸೊ ಈ ರೀತಿಯಾಗಿ ಮಣ್ಣಿನಲ್ಲಿ ಯಾವುದು ಚೌಳು ಮತ್ತು ಕರ್ಲು ಮಣ್ಣು ಉತ್ಪತ್ತಿ ಆಗುತ್ತೆ. ಅಂದರೆ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಮತ್ತು ತಗ್ಗು ಪ್ರದೇಶಗಳಲ್ಲಿ ಜಲಾನಯನ ಪ್ರದೇಶ ಅಥವಾ ಅಚ್ಚುಕಟ್ಟು ಪ್ರದೇಶ ಅಂತ ಕರಿತೀವಿ, ಅಂಥ ಪ್ರದೇಶಗಳಲ್ಲಿ ಈ ಮಣ್ಣು ಉತ್ಪತ್ತಿ ಆಗುತ್ತೆ. ಈ ಸಮಸ್ಯೆ ಹೇಗೆ ನಾವು ಗುರುತಿಸೋದು ಅಂತಂದರೆ, ಚೌಳು ಮಣ್ಣಿಗೆ ತಗೋಣ. ಚೌಳು ಮಣ್ಣಲ್ಲೇ ಬಂದಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೂ ಕೂಡ ಬೆಳೆ ಸರಿಯಾದ ರೀತಿಯಲ್ಲಿ ನೀರನ್ನು ಹೀರ್ಕೊಳ್ಳೋ ಅಂಥ ಸಾಮರ್ಥ್ಯವನ್ನು ಅದು ಕಳ್ಕೊಂಡ್ಬಿಟ್ಟಿರುತ್ತೆ. ಯಾಕಂತಂದರೆ ಆಗಲೇ ನಾನು ಹೇಳಿದೆ, ಶೇಖರಣಾದ್ಯಂತ ಉಪ್ಪೆಲ್ಲ ಹೋಗಿ ಆ ಗಿಡದ ಬೇರಿನ ಸುತ್ತ ಅಂದರೆ ಬೇರಿನ ಹೊಲದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆ ಕೂತಿದ್ದಾಗ ಸಸ್ಯ ತನ್ನ ಬೇರಿನ ಮುಖಾಂತರ ನೀರನ್ನು ಹಿಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇರುತ್ತೆ. ಹಾಗಾಗಿ ನಾವು ನೀರು ಹಾಯಿಸಿದ್ರೂ ಕೂಡ ಆ ಬೆಳೆಗೆ ಅದನ್ನು ತಗೊಳ್ಳುವಂಥ ಶಕ್ತಿ ಆ ಮಣ್ಣಿಗೆ ಇರೋದಿಲ್ಲ. ಸಮಸ್ಯೆಗಳು ಅಂತಂದರೆ, ನಾವು ಇವಾಗ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀವಿ, ಸರಿಯಾದ ರೀತಿಯಲ್ಲಿ ನೀರನ್ನು ಹಾಯಿಸ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಗಿಡಕ್ಕೆ ಅಲ್ಲಿ ಉಪ್ಪಿನ ಅಂಶ ಅಥವಾ ಕ್ಷಾರತೆ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಅದು ತನ್ನ ಶಕ್ತಿ ಮೀರಿ ಅಂದರೆ ತುಂಬ ಕಷ್ಟಪಟ್ಟು ಬೇರಿನ ಮುಖಾಂತರ ನೀರನ್ನು ಹೀರ್ಕೊಳ್ಳೋಕ್ಕೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ಯಾವಾಗ ಲವಣಗಳ ಅಂಶ ಮಣ್ಣಲ್ಲಿ ಹೆಚ್ಚಾಗುತ್ತೋ ಗಿಡದಿಂದನೇ ನೀರು ಹೊರಗಡೆ ಬಂದ್ಬಿಡುತ್ತೆ. ಯಾಕಂತಂದರೆ ಮಣ್ಣಿನಲ್ಲಿ ಕ್ಷಾರತೆ ಜಾಸ್ತಿ ಆದಂಗೆ ನಾವು ಇದನ್ನು ಇಂಗ್ಲೀಷಲ್ಲಿ ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಅಂತಂದರೆ ಅದು ಯಾವ ರೀತಿ ನಡೀಬೇಕಾಗಿತ್ತು ಅಂದರೆ, ಸ್ವಾಭಾವಿಕವಾಗಿ ಮಣ್ಣಿನ ಮೂಲಕ ಬೇರಿನ ಮೂಲಕ ನೀರು ಗಿಡಕ್ಕೆ ಹೋಗಬೇಕಾಗಿತ್ತು. ಆದರೆ ಇಲ್ಲಿ ಈ ಉಪ್ಪಿನಾಂಶ ಅಥವಾ ಲವಣಾಂಶ ಅಧಿಕ ಆದಾಗ ಏನಾಗುತ್ತೆ, ಗಿಡದಿಂದನೇ ನೀರು ಹೊರಗೆ ಬಂದ್ಬಿಡುತ್ತೆ. ಬಂದಾಗ ಏನಾಗುತ್ತೆ, ಗಿಡ ಬಾಡಿ ಹೋಗುತ್ತೆ. ಬಾಡಿದಾಗ ನಮಗೆಲ್ಲ ಗೊತ್ತಿದೆ, ಯಾವಾಗಲೂ ಒಂದು ಸಸ್ಯ ತನ್ನ ಆಹಾರವನ್ನು ತಯಾರಿಸ್ಕೋಬೇಕಂತಂದರೆ ಅದು ಸೂರ್ಯನ ನೋಡ್ತಾ ಇರಬೇಕು, ಕಿರಣ ಅದರ ಎಲೆಗಳ ಮೇಲೆ ಬೀಳ್ತಾ ಇರಬೇಕು. ಹಂಗಿದ್ರೇ ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ನಾವು ಏನು ಹೇಳ್ತೀವಿ, ಅದು ನಡೆದಾಗ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ. ಯಾವಾಗ ಗಿಡ ಬಾಡುತ್ತೋ ಅದಕ್ಕೆ ತನ್ನ ಆಹಾರವನ್ನು ತಯಾರಿಸ್ಕೊಳ್ಳೋ ಶಕ್ತಿ ಅದಕ್ಕೆ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಾ ಬಂದಾಗ ಎಲೆಗಳು ಹಳದಿ ಆಗ್ತವೆ. ನೀವೆಲ್ಲ ಗಮನಿಸ್ತೀರಾ, ಎಲ್ಲಿ ಲವಣಾಂಶ ಉಪ್ಪಿನಾಂಶ ಜಾಸ್ತಿ ಇರುತ್ತೋ ಅಂಥ ಕಡೆ ಗಿಡ ಬಾಡ್ದಂಗಿರುತ್ತೆ. ಬಾಡಿದ ನಂತರ ನೆಕ್ಸ್ಟು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ. ತಿರುಗಿದ ನಂತರ ಅದ್ರ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅದ್ರದ್ದು ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೋ ಇಳುವರಿಯ ಮೇಲೆ ಅದು ಒಂದು ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಸೊ ಹೇಗೆ ಗುರುತಿಸೋದು ನಾವಾಗಿದ್ರೆ ಅಲ್ವಾ, ಅದು ಒಂದು ಮುಖ್ಯವಾದ ಅಂಶ. ಸೊ ನಾವು ಜಮೀನಿಗೆ ಚೌಳು ಮಣ್ಣಾಗಿದ್ರೆ, ನಾನು ಆಗಲೇ ಹೇಳಿದೆ, ಕರಗುವ ಲವಣಗಳ ಅಂಶ ಅಂದರೆ ನಾವು ನೀರು ಕಟ್ಟಿ ಬಸದಾಗ ಕರಗಿಯ ಉಪ್ಪನಂಶ ಹೊರಗಡೆ ಹೋಗುತ್ತೆ ಅನ್ನೋದಾದರೆ ಅದನ್ನು ನಾವು ಚೌಳು ಮಣ್ಣು ಅಂತ ಕರಿತೀವಿ. ಮತ್ತು ಮೇಲ್ಪದರದಲ್ಲಿ ಬಿಳಿ ಬಣ್ಣದ ಪುಡಿ ಏನಾದರೂ ಕಂಡರೆ ನಾವು ಅದನ್ನು ಚೌಳು ಅಂತ ಕರಿತೀವಿ. ಯಾವಾಗಲೂ ಗಮನದಲ್ಲಿಟ್ಕೋಬೇಕು, ಚೌಳು ಮತ್ತು ಕರಲು ಒಂದೇ ಅಲ್ಲ, ಚೌಳೆ ಬೇರೆ ಕರಲೆ ಬೇರೆ. ಅಂದರೆ ಬಿಳಿಯ ಪುಡಿ ಬಣ್ಣ ಏನಾದರೂ ಮಣ್ಣಿನ ಮೇಲ್ಭಾಗದಲ್ಲಿ ಮಣ್ಣಿನ ಮೇಲ್ಪದರದಲ್ಲಿ ಕಂಡು ಬಂದಾಗ ನಾವು ಅದನ್ನ ಚೌಳು ಅಂತ ಕರಿತೀವಿ. ಮತ್ತೆ ನಾವು ಆ ಜಮೀನಿನಲ್ಲಿ ನಡೆದಾಗ ಅಂದ್ರೆ ನುಣುಪಾಗಿರುತ್ತೆ, ಅಂದ್ರೆ ನಮ್ಗೆ ಯಾವುದೇ ರೀತಿಯಾದಂತ ಹೊರಡುತನ ಅನುಭವ ಉಂಟಾಗಲ್ಲ. ಮತ್ತು ಮಣ್ಣಿನ ಒಂದು ರಚನೆ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂತ ಅದಗೆಟ್ಟರದ ಮಣ್ಣಿನ ರಚನೆ ಏನಕ್ಕೆ ಬೇಕಪ್ಪ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಗಾಳಿ ಆಡಬೇಕು ಮತ್ತೆ ನೀರು ಆಡಬೇಕು. ಗಾಳಿ ನೀರು ಆಡದೆ ಬೇರಿನ ಬೆಳವಣಿಗೆ ಚೆನ್ನಾಗುತ್ತೆ. ಯಾವಾಗ ಬೇರಿನ ಬೆಳವಣಿಗೆ ಚೆನ್ನಾಗುತ್ತೋ ಕೊಟ್ಟಂತ ನೀರನ್ನು ಮತ್ತು ಗೊಬ್ಬರಗಳ ಮುಖಾಂತರ ನಾವು ಕೊಡ್ತಕ್ಕಂಥ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಗಿಡಗಳು ಬಳಸ್ಕೋತವೆ. ಚೌಳು ಮಣ್ಣಿನಲ್ಲಿ ಕರಗುವಂಥ ಲವಣಗಳು ಅಧಿಕವಾಗಿರ್ತವೆ. ಈಗ ಒಂದು ಉದಾಹರಣೆ ಕೊಡ್ತೀವಿ ಅಂತಂದರೆ, ಸಲ್ಫೇಟ್ ಅಥವಾ ಕ್ಲೋರೈಡ್ಸ್ ಅಥವಾ ನೈಟ್ರೇಟ್ ಇಂಥವು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಪೊಟ್ಯಾಷಿಯಂ ಜೊತೆಗೆ ಸೇರಿಕೊಂಡಾಗ ಇವೆಲ್ಲ ಸಾಮಾನ್ಯವಾಗಿ ನಾವು ನಮ್ಮ ರಾಸಾಯನಿಕ ಗೊಬ್ಬರಗಳೇ. ಇದು ಪೊಟ್ಯಾಷಿಯಂ ಸಲ್ಫೇಟ್ ಇರ್ಬೋದು, ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಅಮೋನಿಯಂ ಸಲ್ಫೇಟ್ ಅಂತ ಹೇಳ್ತೀವಿ ಗೊಬ್ಬರಗಳು, ಇವೆಲ್ಲ ನಾವು ಸಾಮಾನ್ಯವಾಗಿ ಬಳಸ್ತಾ ಇರತಕ್ಕಂಥ ಗೊಬ್ಬರಗಳು, ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಹೇಳ್ತೀವಿ. ಇಂಥವೆಲ್ಲ ಮಣ್ಣಿನಲ್ಲೇ ರಾಸಾಯನಿಕ ಗೊಬ್ಬರಗಳ ಮುಖಾಂತರವೂ ಸೇರ್ತವೆ ಮತ್ತು ಮಣ್ಣಿನಲ್ಲಿ ಉತ್ಪತ್ತಿ ಆಗಿರ್ತವೆ. ಹಾಗಾಗಿ ಅವುಗಳ ಅಂಶ ಜಾಸ್ತಿ ಆಗಿರುತ್ತೆ. ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಭೌತಿಕವಾಗಿ ಅಂತಂದರೆ ಮಣ್ಣಿನ ರಚನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ತೊಂದರೆಗಳು ನಮಗೆ ಚೌಳು ಮಣ್ಣಿನಲ್ಲಿ ಕಂಡು ಬರಲ್ಲ. ಅದನ್ನು ನಾವು ಸುಧಾರಣೆ ಮಾಡೋದ್ರ ಮುಖಾಂತರ ಅಂದರೆ ಈ ಕರಗುವ ಲವಣಗಳನ್ನು ತೆಗೆಯೋ ಮುಖಾಂತರ ನಾವು ಅದನ್ನು ಸರಿಪಡಿಸ್ಕೋಬಹುದು. ಮತ್ತು ಇಲ್ಲೂ ಒಂದು ಮುಖ್ಯವಾದ ಅಂಶ, ಯಾಕೆ ಇಲ್ಲಿ ಮಣ್ಣಿನ ರಚನೆ ಹಾಳಾಗಿರಲ್ಲ ಅಂತಂದರೆ, ಇಲ್ಲಿ ಕ್ಯಾಲ್ಶಿಯಂ ಸುಣ್ಣದ ಅಂಶ ಚೆನ್ನಾಗಿರುತ್ತೆ. ಸುಣ್ಣದ ಒಂದು ಗುಣ ಇದೆ, ಅದೇನಂತಂದರೆ ಮಣ್ಣಿನ ಕಣಗಳನ್ನು ಜೋಡಿಸ್ತಾ ಹೋಗುತ್ತೆ. ಯಾವಾಗ ಮಣ್ಣಿನ ಕಣಗಳು ಜೋಡಿಸ್ತಾ ಇರ್ತದೋ ಆಗ ಮಣ್ಣಿನ ರಚನೆ ಚೆನ್ನಾಗಿರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಈ ಕರ್ಲು ಅಥವಾ ಕ್ಷಾರ ಅಂತ ಹೇಳಿದ್ನಲ್ಲ, ಅಲ್ಲಿ ಕ್ಯಾಲ್ಶಿಯಂನ ಬದಲಾಗಿ ಸೋಡಿಯಂ ಅಂಶ ಹೆಚ್ಚಾಗಿರುತ್ತೆ. ಇಲ್ಲಿ ಕ್ಯಾಲ್ಶಿಯಂನ ಗುಣ ಮಣ್ಣಿನ ಕಣಗಳನ್ನು ಒಂದಕ್ಕೊಂದು ಜೋಡಿಸೋದಾದರೆ ಈ ಕ್ಷಾರ ಮಣ್ಣಿನಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗಿರುತ್ತೆ. ಅದರದ್ದು ಗುಣ ಏನಂತಂದರೆ ಮಣ್ಣಿನ ಕಣಗಳನ್ನು ಚದುರಿಸುತ್ತೆ. ಸೊ ಯಾವಾಗ ಮಣ್ಣಿನ ಕಣಗಳು ಚದುರುತ್ತೋ ಮಣ್ಣಿನ ರಚನೆ ಹಾಳಾಗುತ್ತೆ. ಸೊ ಮಣ್ಣಿನ ಕಣಗಳು ಚದುರಿದಾಗ ನಮಗೆ ಗೊತ್ತು, ಒಂದು ಮೂರು ರೀತಿಯಾದ ಮಣ್ಣಿನ ಕಣಗಳಿದ್ದಾವೆ. ಮರಳು ಕಣಗಳು, ಜೇಡಿ ಕಣಗಳು ಅಥವಾ ರೇವೆ ಅಂತ ಕರಿತೀವಿ. ಮರಳು ಅಂತ ಬಂದಾಗ ಅದ್ರ ಗಾತ್ರ ದೊಡ್ಡದಾಗಿರುತ್ತೆ, ರೇವೆ ಅಥವಾ ಎರೆ ಅಂತ ಬಂದಾಗ ಅದ್ರ ಗಾತ್ರ ಸಣ್ಣದಿರುತ್ತೆ. ಯಾವಾಗ ಮಣ್ಣು ಚದುರುತ್ತೋ ಈ ಸಣ್ಣ ಗಾತ್ರದ ಕಣಗಳು ರೇವೆ ಅಥವಾ ಜೇಡಿಯನ್, ಎಸ್ಪೆಷಲಿ ಜೇಡಿಯನ್ ಅಂತ ಕಣಗಳು ಹೋಗಿ ಕೆಳಭಾಗದ ಪದರದಲ್ಲಿ ಅಂದ್ರೆ ಮೇಲ್ಭಾಗದಿಂದ ಚದುರಿದಾಗ ಏನಾಗುತ್ತೆ, ಕೆಳಪದರದಲ್ಲಿ ಬಂದು ಶೇಖರಣೆ ಆಗ್ಬಿಡುತ್ತೆ, ಒಂದು ಗಟ್ಟಿಯಾದಂತ ಪದರವನ್ನ ನಿರ್ಮಾಣ ಮಾಡುತ್ತೆ. ಭತ್ತದ ಗದ್ದೆಯಲ್ಲಿ ನೀವು ನೀರು ನಿಲ್ಲಿಸಿ ಯಾವಾಗ್ಲೂ ಭತ್ತವನ್ನ ಬೆಳೀತಾ ಇರ್ತೀರಾ, ಅದರಾದ ನಂತರ ಅಂದ್ರೆ ಬೆಳೆ ಕಟಾವಾದ ನಂತರ ಬೇಸಿಗೆ ಸಮಯದಲ್ಲಿ ಅಥವಾ ಯಾವುದೇ ಬೆಳೆ ಮಾಡದಿರೋ ಸಮಯದಲ್ಲಿ ನೀವು ಒಂದು ಅಡಿ ಆಳ ತೆಗೆದು ನೀವು ನೋಡಿದಾಗ ಮಣ್ಣಿನ ಕೆಳಭಾಗದಲ್ಲಿ ನೀರು ಶೇಖರಣೆ ಆಗಿರೋದನ್ನ ಕಾಣ್ತೀವಿ. ಯಾಕಂತಂದ್ರೆ ಯಾವಾಗ ಸೋಡಿಯಂ ಅಂಶ ಜಾಸ್ತಿ ಆಯ್ತು ಅದು ಮಣ್ಣಿನ ರಚನೆಯನ್ನ ಹಾಳು ಮಾಡುತ್ತೆ. ಈ ಸಣ್ಣ ಕಣಗಳು ಹೋಗಿ ತಳಭಾಗದಲ್ಲಿ ಕೂತು ಅಲ್ಲಿ ಒಂದು ರೀತಿಯಾದಂತ ಗಟ್ಟಿ ಪದರವನ್ನು ನಿರ್ಮಾಣ ಮಾಡಿ ನೀರನ್ನ ಕೆಳಭಾಗಕ್ಕೆ ಹಿಂಗು ಹೋಗೋದಕ್ಕೆ ಅದು ಬಿಡೋದಿಲ್ಲ, ಅಲ್ಲಿ ಒಂದು ರೀತಿಯಾದಂತ ನೀರಿನ ಶೇಖರಣೆ ಆಗಿರುತ್ತೆ. ಮೇಲ್ನೋಟಕ್ಕೆ ಅಲ್ಲಿ ನಿಮ್ಗೆ ಡ್ರೈ ತರ ಕಾಣಿಸ್ತಾ ಇರುತ್ತೆ, ಒಣಗಿದೆ ಅನ್ನೋ ತರ ಭೂಮಿ ಕಾಣಿಸ್ತಾ ಇರುತ್ತೆ. ಬಟ್ ಆದ್ರೆ ನೀವು ಅದನ್ನ ಒಂದು ಅಡಿ ಅಥವಾ ಒಂದು ಅಡಿ ಓಪನ್ ಮಾಡಿ ನೋಡಿದಾಗ ಅದ್ರ ಕೆಳಗಡೆ ನೀರು ನಿಂತಿರುತ್ತೆ. ಅದೇ ರೀತಿ ಅದ್ರದ್ದು ಇನ್ನೊಂದು ಗುಣ ಅಂತಂದ್ರೆ ಮಣ್ಣು ಏನಾದ್ರೂ ಒಣಗಿದ ಸಮಯದಲ್ಲಿ ಅದೇನಾಗುತ್ತೆ, ತುಂಬಾ ಗಟ್ಟಿಯಾಗತ್ತೆ. ನೀವು ಜಮೀನಲ್ಲಿ ಓಡಾಟ ಮಾಡಿದಾಗ ಬಿರುಸಾಗಿ ಕಾಣತ್ತೆ, ಅಂತಂದ್ರೆ ಹೊರಟು ಹೊರಟಾಗಿ ಕಾಣತ್ತೆ. ಅದೇ ರೀತಿ ಸ್ವಲ್ಪ ತೇವಾದ್ರೂ ಕೂಡ ಅಂಟು ಅಂಟು ತರ ಆಗತ್ತೆ, ಅಂದ್ರೆ ಎರಡು ಅಪೋಸಿಟ್ ಅಂತಂದ್ರೆ ವಿರುದ್ಧವಾಗಿ ಅದು ನಡ್ಕೊಳ್ಳುತ್ತೆ. ಅಂದ್ರೆ ಒಣಗದಾಗ ತುಂಬಾ ಗಟ್ಟಿ ಆಗ್ಬಿಡತ್ತೆ, ಮತ್ತೆ ಸ್ವಲ್ಪ ತೇವಾದ್ರೂ ಕೂಡ ತುಂಬಾ ಹಸಿ ಆಗ್ಬಿಡತ್ತೆ. ಈ ರೀತಿ ಆದಾಗ ನೀವು ಅಂತ ಜಮೀನಲ್ಲಿ ಯಾವುದೇ ರೀತಿಯಾದಂತ ಕೃಷಿ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಅಂತಂದ್ರೆ ಈಗ ನಾವು ಏರ್ ಹೊಡಿಬೇಕು ಅಂತ ಅನ್ಕೊಳ್ಳಿ, ಅವಾಗ ದನಗಳು ಅಲ್ಲಿ ಊದ್ಕೊಂಡ್ಬಿಡ್ತವೆ ಕಾಲುಗಳು, ಯಾಕಂದ್ರೆ ತುಂಬಾ ಚದರಿ ಇರುತ್ತಲ್ಲ ಮಣ್ಣು, ಚದರಿದ್ದಾಗ ಅದ್ರೊಳಗಡೆ ನಾವು ಯಾವುದೇ ರೀತಿಯಾದಂತ ಚಟುವಟಿಕೆಗಳನ್ನ ಮಾಡಕ್ಕೆ ಆಗಲ್ಲ, ಮಣ್ಣಿನ ರಚನೆ ತುಂಬಾ ಲೂಸ್ ಆಗ್ಬಿಟ್ಟಿರುತ್ತೆ, ಹಾಗಾಗಿ ಊದ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಅಂತ ಜಮೀನುಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ಕೃಷಿ ಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಸಾವಯವ ಗೊಬ್ಬರ. ಇತ್ತೀಚಿನ ದಿನಗಳಲ್ಲಿ ನಾವು ತುಂಬಾ ಸಾವಯವ ಗೊಬ್ಬರಗಳ ಬಗ್ಗೆ ಅಥವಾ ಅಂಶದ ಬಗ್ಗೆ, ಮಣ್ಣಿನಲ್ಲಿ ಇರತಕ್ಕಂತ ಸಾವಯವ ಅಂಶದ ಬಗ್ಗೆ ಮಾತಾಡ್ತಾ ಇದೀವಿ. ಇಲ್ಲಿ ಕ್ಷಾರತೆ ಅಂತಂದ್ರೆ ಮಣ್ಣಲ್ಲಿರ್ತಕ್ಕಂಥ ಲವಣಾಂಶಗಳ ಮಟ್ಟ ಹೆಚ್ಚಾಗಿರೋದ್ರಿಂದ ಆ ಕ್ಷಾರತೆಗೆ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶಗಳು ಕೂಡ ಸಂಪೂರ್ಣವಾಗಿ ನಾಶ ಹೊಂದ್ಬಿಡುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಅದು ಸುಟ್ಟು ಹೋದಂಗಾಗತ್ತೆ. ಯಾವಾಗ ಒಣಗುತ್ತೋ ಅದು ಮಣ್ಣಿನ ಕಣಗಳ ಸುತ್ತ ಎಲ್ಲ ಕುತ್ಕೊಂಡು ಆ ಮಣ್ಣಿಗೆ ಅಂತಂದ್ರೆ ಕರಲು ಮಣ್ಣಿಗೆ ಒಂದು ಕಪ್ಪು ಮಿಶ್ರಿತ ಅಥವಾ ಕಂದು ಮಿಶ್ರಿತ ಬಣ್ಣವನ್ನ ನೀಡುತ್ತೆ. ಆದ್ರೆ ನಮ್ಗೆ ಚೌಳು ಮಣ್ಣಲ್ಲಿ ಆ ರೀತಿ ಆಗಲ್ಲ, ಅಂದ್ರೆ ಉಪ್ಪಿನ ಅಂಶ ಎಲ್ಲ ಯಾವಾಗ ಮಳೆ ಬಿತ್ತು ಮಣ್ಣಲ್ಲಿರ್ತಕ್ಕಂಥ ಉಪ್ಪೆಲ್ಲ ಕರಗಿ, ಯಾವಾಗ ಮಳೆ ಅಂದರೆ ಒಣ ಪ್ರದೇಶಗಳಲ್ಲಿ ಅದು ಮೇಲ್ಭಾಗಕ್ಕೆ ಬಂದು ಸೇರಿದಾಗ ನಮಗೆಲ್ಲ ಗೊತ್ತು ಉಪ್ಪಿನ ಬಣ್ಣ. ಜನರಲ್ ಆಗಿ ಸಾಮಾನ್ಯವಾಗಿ ಉಪ್ಪು ನಮಗೆ ಬಿಳಿ ಬಣ್ಣದಲ್ಲಿ ಕಾಣುತ್ತೆ, ಆದರೆ ಕರಲು ಮಣ್ಣಲ್ಲಿ ಅಲ್ಲೂ ಕೂಡ ಉಪ್ಪಿನ ಅಂಶನೇ ಹೆಚ್ಚಾಗಿರೋದು. ಆದರೆ ನಮಗೆ ಮಣ್ಣಿನ ಬಣ್ಣ ಯಾಕೆ ಕಪ್ಪ ಕಾಣುತ್ತೆ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಸಾವಯವ ಅಂಶ ಎಲ್ಲ ಸಂಪೂರ್ಣವಾಗಿ ನಾಶ ಹೊಂದಿದ್ದಾಗಿ ಅದೆಲ್ಲ ಹೋಗಿ ಆ ಕಪ್ಪು ಬಣ್ಣ ಹೋಗಿ ಕಣಗಳ ಸುತ್ತ ಕುತ್ಕೊಳ್ಳೋದ್ರಿಂದ ನಮಗೆ ಮಣ್ಣು ಕಂದು ಮಿಶ್ರಿತ ಅಥವಾ ಕಪ್ಪು ಮಣ್ಣ ತರ ಕಾಣ್ಬರುತ್ತೆ. ಇವೆರಡು ವ್ಯತ್ಯಾಸ ನಾವು ಚೌಳು ಮತ್ತು ಕರಲು ಮಣ್ಣನ್ನ ನಾವು ಅಂದ್ರೆ ಗುರುತಿಸೋದು ಯಾವ ರೀತಿ ಅಂತ ಜನರಲ್ ಆಗಿ ಸಾಮಾನ್ಯವಾಗಿ ನಾವು ಜಮೀನಿನಲ್ಲಿ ತಿರುಗಾಡಿದಾಗ ನಾವು ಈ ರೀತಿಯಾಗಿ ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ, ಅಂದ್ರೆ ಗುರುತಿಸಬೇಕಾಗತ್ತೆ. ಇದು ಸಾಮಾನ್ಯವಾಗಿ ನಾವು ನೋಡಿದಾಗ ಕಂಡುಹಿಡಿಯುವಂಥದ್ದು ಆಗತ್ತೆ. ಇನ್ನೊಂದು ನಿಖರವಾಗಿ ನಮ್ಗೆ ಇದು ಚೌಳು ಮಣ್ಣೆ ಅಥವಾ ಕರಲು ಮಣ್ಣೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಅತ್ಯಗತ್ಯ. ಯಾಕಂತಂದ್ರೆ ನಾವು ಆ ಮಣ್ಣನ್ನ ಸರಿಪಡಿಸಬೇಕು, ಮತ್ತೆ ಆ ಮಣ್ಣನ್ನ ನಾವು ಸರಿಯಾದ ರೀತಿಯಲ್ಲಿ ಬೆಳೆಯನ್ನ ಬೆಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಅತ್ಯಗತ್ಯ. ಸೊ ನಾವು ಮಣ್ಣು ಪರೀಕ್ಷೆ ಮಾಡಿಸೋ ಮುಖಾಂತರ ನಾವು ಅದರಲ್ಲಿ ಚೌಳಿನ ಅಂಶ ಜಾಸ್ತಿ ಇದೆಯೋ ಅಥವಾ ಕರಲ ಅಂಶ ಜಾಸ್ತಿ ಇದೆಯೋ ಅನ್ನೋದನ್ನ ನಾವು ತಿಳ್ಕೋಬಹುದು. ಚೌಳ ಅಂತಂದ್ರೆ ಕರುವ ಅಂಶಗಳು ಜಾಸ್ತಿ ಇದೆಯೋ ಅಥವಾ ಸೋಡಿಯಂ ಅಂಶ ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅಲ್ಲಿ ನಮ್ಗೆ ಮಣ್ಣು ಪರೀಕ್ಷೆ ಮಾಹಿತಿಯಲ್ಲಿ ಸೊ ಏನಾದ್ರೂ ಮಣ್ಣಿನ ರಸಸಾರ 7.5-8.5 ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, ಚೌಳು ಅಂತ ಕರಿತೀವಿ. ಮತ್ತು ಕರಗುವ ಲವಣಗಳು, ಇವುಗಳ ಅಂಶ ಆ ಮಣ್ಣಿನಲ್ಲಿ 4 ಡೆಸಿಸೈಮನ್ ಪರ್ ಮೀಟರ್ ಅಂತ ಕರಿತೀವಿ. ಅಂತಂದ್ರೆ ಲವಣಗಳ ಅಂಶವನ್ನು ಸೂಚಿಸುವಂತ ಒಂದು ಸೂಚಕ ಅದು, ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಮತ್ತೆ ಸೋಡಿಯಂ ಪ್ರಮಾಣ ಚೌಳು ಮಣ್ಣಿನಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ವಿನಿಮಯ ಸೋಡಿಯಂನ ಪ್ರಮಾಣ 15 ಕಡಿಮೆ ಇರುತ್ತೆ. ಆದ್ರೆ ಕರಲು ಮಣ್ಣಿನಲ್ಲಿ 8.5 ಹೆಚ್ಚು ರಸಸಾರ, ಮಣ್ಣಿನ ರಸಸಾರ 10 ಕೂಡ ಹೋಗ್ಬೋದು. 8.5-10 ಮಣ್ಣಿನ ರಸಸಾರ ಹೆಚ್ಚಾಗ್ಲಿಕ್ಕೆ ಸಂಭವ ಇರ್ತದೆ. ಮತ್ತೆ ಅಲ್ಲಿ ಕರಗುವ ಲವಣಾಂಶಗಳು ಕಡಿಮೆ ಇರ್ತವೆ. ಚೌಳು ಮಣ್ಣಿನಲ್ಲಿ 4 ಹೆಚ್ಚಾಗಿರುತ್ತೆ, ಆದ್ರೆ ಕರಲು ಮಣ್ಣಿನಲ್ಲಿ ಅದರ ಲವಣಗಳ ಅಂಶ 4 ಕಡಿಮೆ ಇರುತ್ತೆ. ಆದ್ರೆ ವಿನಿಮಯ ಸೋಡಿಯಂನ ಪ್ರಮಾಣ ಎಷ್ಟಿರುತ್ತೆ? 15% ಹೆಚ್ಚು, ಪರ್ ಶೇಕಡವಾರು 15% ಹೆಚ್ಚಾಗಿರುತ್ತೆ. ಇಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರೋದ್ರಿಂದ ಮಣ್ಣು ಕರ್ಲಾಗಿರುತ್ತೆ. ಚೌಳಿನ ಕೊನೆಯ ಹಂತ ಏನು ಅಂತಂದ್ರೆ ಕರ್ಲು ಅಂತ ಅರ್ಥ. ಯಾವಾಗ ಕರುವ ಲವಣಗಳೆಲ್ಲ ಬಸಿದು ಹೋಗ್ತವೆ ಅಥವಾ ಹಾಳಾಗ್ತವೆ, ಅದಾದ್ರ ನಂತರ ಉಳ್ಕೊಳ್ಳುವಂಥದ್ದು ಯಾವುದು? ಕರಗದೇ ಇರೋವಂಥ. ಸೊ ಅದಕ್ಕೆ ಅದನ್ನ ಕೊನೆಯ ಹಂತ ಅಂತ ಕರಿತೀವಿ. ಅದನ್ನು ಕೊನೆಯ ಹಂತಕ್ಕೆ ಬರೋದು ಅಂತಂದ್ರೆ ಅದು ಕರ್ಲಾಗಿ ಬದಲಾವಣೆಯನ್ನ ಹೊಂದ್ಬಿಡುತ್ತೆ. ಸೊ ಇಷ್ಟು ಇದರಿಂದ ನಾವು ನಮ್ಮ ಮಣ್ಣು ಚೌಳಾಗಿದೆಯೋ ಅಥವಾ ಕರ್ಲಾಗಿದೆಯೋ, ಸೊ ಅಲ್ಲಿ ಯಾವ ರೀತಿಯಾದಂಥ ಉಪ್ಪುಗಳಿದ್ದಾವೆ, ಅದು ಕರಗುವಂಥವ ಕರಗದೇ ಇರೋವಂಥವ, ನಮ್ಮ ನಿರ್ವಹಣೆಯಲ್ಲಿ ಅಥವಾ ಸುಧಾರಣಾ ಕ್ರಮಗಳಲ್ಲಿ ನಾವೇನೇನು ಅಳವಡಿಸ್ಕೋಬೇಕು ಅನ್ನೋದು ನಮಗೆ ತಿಳಿದು ಬರುತ್ತೆ. ಮೇಡಮ್, ನೀವೀಗ ಹೇಳಿದ್ರಿ ಅದೇ ಇದು ಮಣ್ಣು ಪರೀಕ್ಷೆ ಮಾಡಿದಾಗ ಅದ್ರ pH ಗೊತ್ತಾಗುತ್ತೆ ಅಂತ. ಮಣ್ಣು ಪರೀಕ್ಷೆನ ರೈತರು ಒಂದು ಬೆಳೆ ಬೆಳೆದು ನಂತರ ಇನ್ನೊಂದು ಬೆಳೆ ಬೆಳೆಯೋದ್ರ ಮಧ್ಯ ಮಾಡೋ ಅಗತ್ಯ ಇದೆಯಾ, ಅಥವಾ ವರ್ಷಕ್ಕೊಂದ್ಸತಿ ಮಾಡಿದ್ರೆ ಸಾಕ? ಮಣ್ಣು ಪರೀಕ್ಷೆಯನ್ನ ನೀವು ಪ್ರತಿ 2-3 ವರ್ಷಕ್ಕೊಮ್ಮೆ ಅಗತ್ಯವಾಗಿ ಮಾಡಿಸ್ಕೋಬೇಕಾಗುತ್ತೆ. ನಮ್ಮ ಬೆಳೆ ಯಾವುದು ಬೆಳೆ ಮಾಡೋದಕ್ಕಂತ ಕಟಾವಾದ ನಂತರ ನೀವು ಮಣ್ಣಿನ ಮಾದರಿಯನ್ನ ಸಂಗ್ರಹಣೆ ಮಾಡಿಕೊಂಡು ಹತ್ತಿರದಲ್ಲಿ ಇರತಕ್ಕಂಥ ಮಣ್ಣು ಆರೋಗ್ಯ ಕೇಂದ್ರಗಳಾಗಿರ್ಬೋದು ಅಥವಾ ಕೃಷಿ ಕಾಲೇಜಿನ ಮಂಡ್ಯ ವಿಸಿ ಫಾರ್ಮ್ನ ಕಾಲೇಜಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ತೀವಿ. ನೀವು ಅಲ್ಲಿ ಬಂದು ಪ್ರತಿ 2-3 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಅದನ್ನು ಮಾಡಿಸ್ಕೋಬೇಕು. ಮಣ್ಣು ಪರೀಕ್ಷೆ ಮಾಡಬೇಕು ಅಂದರೆ ಮಣ್ಣು ಸಂಗ್ರಹಣೆ ಅತ್ಯಂತ ಮುಖ್ಯವಾದ ಒಂದು ಅಂಶ. ಈಗ ಮಣ್ಣು ಪರೀಕ್ಷೆ ಅಂದರೆ ಎಲ್ಲೋ ಒಂದು ಕಡೆ ಮಣ್ಣು ತಗೊಂಡ್ಬಿಡೋದು, ಒಂದು ಕವರಲ್ಲಿ ಅದನ್ನು ತಗೊಂಡು ಬಂದು ಪರೀಕ್ಷೆ ಮಾಡಿಸ್ಬಿಡ್ತಾರೆ. ಆದರೆ ಸರಿಯಾದ ರೀತಿಯಲ್ಲಿ ಮಣ್ಣು ಸಂಗ್ರಹಣೆ ಯಾವ ರೀತಿ ಮಾಡಬೇಕು? ಈಗ ಕೆಲವೊಂದು ಕಡೆ ರೈತರಿಗೆ ಸಬ್ಸಿಡಿ ಯೋಜನೆಗಳಲ್ಲಿ ಇರುತ್ತೆ, ಅದನ್ನು ಬೇಕು ಅಂತಂದ್ರೆ ಮಣ್ಣು ಮತ್ತು ನೀರು ಪರೀಕ್ಷೆ ಕಡ್ಡಾಯ ಅಂತ ಕೂಡ ಮಾಡಿರ್ತಾರೆ ಅವರು. ಹಾಗಾಗಿ ರೈತರು ಹೇಳ್ಮಾಡ್ತಾರೆ, ಸಡನ್ ಆಗಿ ಯಾವುದೋ ಎಲ್ಲೋ ಒಂದ್ ಕಡೆ ಜಮೀನಲ್ಲಿ ಸುಮ್ಮನೆ ಸ್ಯಾಂಪಲ್ನ 1/4 kg ತಗೊಂಬಂದು ಕೊಟ್ಬಿಡ್ತಾ ಇರ್ತಾರೆ. ಸೊ ಆತರ ಮಾಡಬಾರ್ದು. ಅದಕ್ಕೆ ಆದಂತ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಾವು ಪರೀಕ್ಷೆಗೆ ಮಣ್ಣು ಮಾದರಿಯ ಸಂಗ್ರಹಣೆಯನ್ನ ಮಾಡಬೇಕಾಗತ್ತೆ. ಮೊದಲನೆಯದಾಗಿ ನಮ್ಮ ಜಮೀನಿನ ಸುತ್ತ ನಾವು ತಿರುಗಾಡಬೇಕು. ಏನೇನು ನೆಲದಲ್ಲಿ ಸಮಸ್ಯೆಗಳಿದೆಯಾ, ತೊಂದರೆ ಇದೆಯಾ ಅಂತ. ಆಗ್ಲೇ ನಾವು ಸಮಸ್ಯೆಗಳ ಬಗ್ಗೆ ಹೇಳಿದ್ವಿ, ಮಣ್ಣು ಬಿಳಿ ಪುಡಿ ತರ ಕಾಣಿಸ್ಬೋದು, ಇಲ್ಲ ಅಂತಂದ್ರೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರ್ಬೋದು, ಇಲ್ಲ ಕಂದು ಮಿಶ್ರಿತವಾಗಿ ಬದಲಾಗಿರ್ಬೋದು, ಈ ತರ ಎಲ್ಲ ಹೇಳಿದ್ವಿ. ಅದನ್ನ ನಾವು ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಏನಾದ್ರೂ ತಗ್ಗಿದ್ಯಾ, ಎತ್ತರ ಇದೆಯಾ, ಬಣ್ಣದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮತ್ತೆ ಯಾವ ರೀತಿ ನಾವು ಗೊಬ್ಬರಗಳನ್ನ ಬಳಸ್ತಾ ಇದ್ರು ಆ ಜಮೀನಿನಲ್ಲಿ, ಅಂದ್ರೆ ಯಾವ ಬೆಳೆಯನ್ನ ಬೆಳೀತಾ ಇದ್ರು, ಯಾವ ರೀತಿಯಾದಂತ ಗೊಬ್ಬರಗಳನ್ನ ಬಳಸ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಅದ್ರ ಬಗ್ಗೆ ಮಾಹಿತಿಯನ್ನ ತಗೋಬೇಕಾಗತ್ತೆ ಆ ಜಮೀನಿನಲ್ಲಿ. ಅದಾದ ನಂತರ ನಾವು ಜಮೀನಿನ ಸುತ್ತ ತಿರುಗಾಡಬೇಕಾಗತ್ತೆ. ತಿರುಗಾಡಿದ ನಂತರ ನಾವು ಅಲ್ಲಿ ಇರತಕ್ಕಂತ ಫಸ್ಟು ಅಂದ್ರೆ ಮರಗಳು ಎಷ್ಟಿದಾವೆ, ಗೊಬ್ಬರದ ಗುಂಡಿ ಇದೆಯಾ, ಬದುಗಳು ಜಾಸ್ತಿ ಇದೆಯಾ, ಕಾಲುವೆಗಳಿದೆಯಾ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡಿ ನಾವು ಮಾದರಿಯನ್ನು ಸಂಗ್ರಹಣೆ ಮಾಡಬೇಕಾದ ಸಮಯದಲ್ಲಿ ಮರಗಳ ಹತ್ರ ತೆಗಿಬಾರ್ದು, ಬದುಗಳ ಹತ್ರ ತೆಗಿಬಾರ್ದು, ಕಾಲುವೆಗಳ ಹತ್ರ ತೆಗಿಬಾರ್ದು, ಗೊಬ್ಬರ ಹೊಡೆದಿದ್ರೆ ನಾವು ಆ ಸಮಯದಲ್ಲಿ ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು, ನೀರು ನಿಂತಿರುವಂಥ ಜಾಗಗಳಲ್ಲಿ ನಾವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಇಂಥ ಜಾಗಗಳನ್ನೆಲ್ಲ ನಾವು ಬಿಟ್ಟು ಒಂದು ಝಡ್ ಆಕಾರದಲ್ಲಿ ನಮ್ಮ ಜಮೀನಿನಲ್ಲಿ ತಿರುಗಾಡಿ ಝಡ್ ಶೇಪ್ನಲ್ಲಿ ತಗೋಬೇಕಾಗತ್ತೆ. ಅಲ್ಲಿ ನಾವು ಸೆಲೆಕ್ಟ್ ಮಾಡಿರೋಂಥ ಜಾಗದಲ್ಲಿ ನಾವು ಅಲ್ಲಿ ಏನೇನು ಕಡ್ಡಿ ಕಸ ಕಳೆ ಗಿಡ ಏನು ಬೆಳೆದಿರುತ್ತೆ ಅದನ್ನೆಲ್ಲ ಫಸ್ಟು ತಕ್ಕೋಬೇಕಂದ್ರೆ ನೀಟಾಗಿ ಮಾಡಬೇಕಾಗತ್ತೆ. ಅದಾದ ನಂತರ ಬೇರಿನ ಅಂದರೆ ಯಾವ ಬೆಳೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರುತ್ತೋ ಅಥವಾ ಸಾಮಾನ್ಯವಾಗಿ ನಮ್ಮ ಬೆಳೆಗಳ ಬೇರಿನ ಆಧಾರದ ಮೇಲೆ ನಾವು ಗುಂಡಿಯನ್ನು ತೆಗಿಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ನಾವು 1/2 ಅಡಿ ಅಂತ ಹೇಳ್ತೀವಿ, ಅಥವಾ 1 ಅಡಿವರೆಗೂ ತೋಟಗಾರಿಕಾ ಬೆಳೆಗಳಿಗಂತಂದ್ರೆ ನಾವು 1 ಅಡಿವರೆಗೂ ಕೂಡ ಆಳವನ್ನು ತೆಗಿಬೋದು. ಸೊ ಆ ಆಳವನ್ನು ನಾವು ಯಾವ ರೀತಿ ತೆಗಿಬೇಕಂತಂದ್ರೆ ವಿ ಶೇಪ್ನಲ್ಲಿ, ವಿ ಆಕಾರದಲ್ಲಿ ನಾವು ಗುಂಡಿಯನ್ನು ತೆಗಿಬೇಕಾಗತ್ತೆ. ತೆಗೆದ ನಂತರ ಅದರಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ಹೊರಗಡೆ ಹಾಕಬೇಕು, ಅಂದರೆ ಖಾಲಿ ಗುಂಡಿ ಇರಬೇಕು. ಖಾಲಿ ಗುಂಡಿಯಲ್ಲಿ ನಾವು 2 ಬದಿಯಲ್ಲಿ 1/2 ಇಂಚನ್ನ ಮೇಲಿಂದ ತಳಭಾಗದವರೆಗೂ, ನೀವು 1/2 ಅಡಿವರೆಗೂ ಹೊಡೆದಿರ್ತೀರೋ ಅಥವಾ 1 ಅಡಿವರೆಗೂ ಹೊಡೆದಿರ್ತೀರೋ, ಮೇಲಿಂದ ತಳಭಾಗದವರೆಗೂ ಅದನ್ನು ನೀಟಾಗಿ ನಾವು ಅದನ್ನು ಕೆರೆದು ತಗೋಬೇಕು. ತಗೊಂಡು ಒಂದು ಶುಭ್ರವಾದಂಥ ಒಂದು ಪ್ಲಾಸ್ಟಿಕ್ ಬಾಂಡ್ಲಿನ ಬಕೆಟ್ ಯಾವುದ್ರಲ್ಲಾದರೂ ಅದನ್ನು ಹಾಕೋಬೇಕು. ಅದೇ ರೀತಿ ನಾವು ಸೆಲೆಕ್ಟ್ ಮಾಡಿರೋಂಥ ಈಗ ಝಡ್ ಆಕಾರದಲ್ಲಿ ನಾವು ಹೇಳಿದ್ನಲ್ಲ, ಆಗಲೇ ಹೇಳಿದ್ನಲ್ಲ, ಅಂಥದ್ದನ್ನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಸೆಲೆಕ್ಟ್ ಮಾಡಿರೋಂಥ ಜಾಗಗಳಲ್ಲಿ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಒಂದು ಶುಭ್ರವಾದ ಬಕೆಟ್ನಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತಂದರೆ ನಾವು ತಗೊಂಡಿರುವಂಥ ಮಾದರಿ ಇಡೀ ಜಮೀನನ್ನು ಅದು ಪ್ರತಿನಿಧಿಸಬೇಕು ಅಂತ. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅದರಲ್ಲಿರ್ತಕ್ಕಂಥ ಕಡ್ಡಿ ಕಸ ಇರ್ಬೋದು, ಗಾಜಿನ ಚೂರು ಇರ್ಬೋದು, ಮತ್ತೆ ದೊಡ್ಡ ದೊಡ್ಡ ಕಲ್ಲುಗಳಿರ್ಬೋದು ಅಂಥದ್ದನ್ನೆಲ್ಲ ಹೊರಗಡೆ ತೆಗ್ದಾಕ್ಬೇಕು. ಆದ್ರೆ ಗಮದಲ್ಲಿ ಇಟ್ಕೊಳ್ಳಿ, ಹೆಂಟೆ ರೂಪದಲ್ಲಿ ಏನಾದ್ರೂ ಬಂದಿದ್ರೆ ಅದನ್ನ ಹಾಯ್ದು ತೆಗ್ದಾಕ್ಬಾರ್ದು, ಅದನ್ನ ಹೊಡೆದು ಪುಡಿ ಮಾಡಿ ಅದ್ರೊಳಗೆ ಹಾಕ್ಬೇಕು, ಅದನ್ನ ತೆಗಿಬಾರ್ದು. ಎಂಟೆ ತರ ಸಿಕ್ಬಿಡ್ತು ಅಂತ ಅದನ್ನ ತೆಗ್ದಾಕೋದು, ಬರೀ ಪುಡಿ ಮಾತ್ರ ಎತ್ತ ಹಾಕೊಳ್ಳೋದು ಆ ರೀತಿ ಮಾಡಬಾರ್ದು. ಅದನ್ನ ಅದ್ರೊಳಗೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ಅದನ್ನ ಹೊಡೆದು ಪುಡಿ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಮಿಶ್ರಣ ಮಾಡಿ, ಮತ್ತೆ ಇವಾಗ ನಾವು ಎಲ್ಲಾ ಭಾಗದಿಂದ ತಂದಾಗ್ಲೂ ಒಂದು ಅರ್ಧರ್ಧ ಕೆಜಿ ಸ್ಯಾಂಪಲ್ಸ್ ಬಂದಿರತ್ತೆ. ಸೊ ನಮ್ಗೆ ಪರೀಕ್ಷೆಗೆ ಬೇಕಾಗಿರೋದು ಅಂತ ಒಂದು ಅರ್ಧ ಕೆಜಿ ಅಷ್ಟೇ ನಮ್ಗೆ ಸ್ಯಾಂಪಲ್ ಬೇಕಾಗಿರುತ್ತೆ. ಸೊ ನಾವ್ ಎಲ್ಲಾ ಕಡೆಯಿಂದ ತಂದಾಗ ನಮ್ಗೆ ಒಂದು 5 ಕೆಜಿ ಅಷ್ಟು ಸಂಗ್ರಹಣೆ ಆಗ್ಬಿಟ್ಟಿರುತ್ತೆ. ಸೊ ಯಾವ ರೀತಿ ನಾವು ಹಂಗಂದ್ರೆ ಸುಮ್ನೆ ಒಂದ್ ಸ್ವಲ್ಪ ತೆಗ್ದು ಹಾಕ್ಬಿಡೋಣ, ಇಲ್ಲ ಅದು ತಪ್ಪಾಗುತ್ತೆ. ಅದಕ್ಕೂ ಒಂದು ವೈಜ್ಞಾನಿಕ ರೀತಿ ಇದೆ, ಅದನ್ನ ಚತುರ್ವಿಂಗಡಣಾ ಪದ್ಧತಿ ಅಂತ ಕರಿತೀವಿ. ಅಂತಂದ್ರೆ ತಂದಿದ್ದಂತ ಮಾದರಿ ಸ್ಯಾಂಪಲ್ ಅನ್ನ, ಮಣ್ಣಿನ ಮಾದರಿನ ಒಂದು ವೃತ್ತಾಕಾರದಲ್ಲಿ ನಾವು ಅದನ್ನ ಮಾಡ್ಕೋಬೇಕು. ಅದ ನಂತರ ಅದನ್ನ 4 ಭಾಗವನ್ನಾಗಿ ಮಾಡಿ ವಿರುದ್ಧ ದಿಕ್ಕಿನಲ್ಲಿ 2 ಭಾಗವನ್ನ ಹೊರಗಡೆ ತೆಗಿಬೇಕು. ಮತ್ತೆ ಉಳಿದಂತ 2 ಭಾಗವನ್ನು ಚೆನ್ನಾಗಿ ಮಿಶ್ರಣ ಮಾಡಿ, ಮತ್ತೆ ನಾನು ಹೇಳ್ದಂಗೆ ವೃತ್ತಾಕಾರದಲ್ಲಿ ಮಾಡಿ, ಮತ್ತೆ ವಿರುದ್ಧ ದಿಕ್ಕಲ್ಲಿ, ನೀವು ಎಡಭಾಗದಲ್ಲಿ ತೆಗೆದಿದ್ರೆ ಈ ಬಾರಿ ಬಲಭಾಗದಲ್ಲಿ ವಿರುದ್ಧ ದಿಕ್ಕಲ್ಲಿ ನಾವು ಅದನ್ನ ಮಣ್ಣನ್ನ ಹೊರಗೆ ತೆಗಿಬೇಕು. ಎಲ್ಲಿವರೆಗೂ ನೀವು ಈ ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ಬೇಕಂತಂದ್ರೆ 1/2 ಕೆಜಿ ಮಣ್ಣು ಬರೋವರೆಗೂ ನಾವು ಈ ರೀತಿ ಈ ಚತುರ್ವಿಂಗಣ ಅಂತ 4 ಭಾಗ ಮಾಡಿ ವಿರುದ್ಧ ದಿಕ್ಕಲ್ಲಿ ಆ ಮಣ್ಣನ್ನ ಹೊರಗೆ ತೆಗೆಯೋದು. ಅಂದ್ರೆ ಎಡಭಾಗದಲ್ಲಿ ಒಂದ್ಸಲ ಮತ್ತೆ ಬಲಭಾಗದಲ್ಲಿ ಒಂದ್ಸಲ ಈ ರೀತಿಯಾಗಿ ಮಾಡಿ 1/2 ಕೆಜಿಯಷ್ಟು ಬಂದ ನಂತರ ಅದರಲ್ಲಿ ರೈತರ ಹೆಸರು, ವಿಳಾಸ, ಸರ್ವೆ ನಂಬರ್, ಹಿಂದೆ ಯಾವ ಬೆಳೆ ಬೆಳೀತಾ ಇದ್ರು, ಮತ್ತೆ ಮುಂದೆ ಯಾವ ಬೆಳೆ ಬೆಳಿಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಅಂತೆಲ್ಲ ಡೀಟೇಲ್ಸ್ ಜೊತೆಗೆ, ಮತ್ತೆ ಆ ಮಣ್ಣಲ್ಲಿ ಏನಾದ್ರೂ ಸಮಸ್ಯೆ ಅಂದ್ರೆ ಅವ್ರೇನಾದ್ರೂ ಗುರುತಿಸಲಿಕ್ಕೆ ಸಾಧ್ಯನಾ, ಸೊ ಆ ರೀತಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಕೂಡ ಮಾಹಿತಿಯನ್ನ ನೀಡಿದ್ರೆ ಅಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಅದರ ಪ್ರಕಾರನೇ ಟೆಸ್ಟ್ ಮಾಡಿ ಮಾಹಿತಿಯನ್ನ ರೈತರಿಗೆ ನೀಡ್ತಾರೆ. ಸೊ ಈಗ ಚೌಳು ಮಣ್ಣಾದ್ರೆ ಏನ್ ಮಾಡ್ಬೇಕು, ಮತ್ತೆ ಕರ್ಲು ಮಣ್ಣಾದ್ರೆ ಯಾವ ರೀತಿ ಆ ಮಣ್ಣನ್ನ ಸುಧಾರಣೆ ಮಾಡ್ಬೇಕು ಅನ್ನೋದನ್ನು ಕೂಡ ಅದರಲ್ಲಿ ತಿಳಿಸ್ಕೊಡ್ತಾರೆ. ಈಗ ಮೇಡಮ್, ಮಂಡ್ಯದಲ್ಲಿ ಕಬ್ಬು ಬೆಳೀತಾರೆ, ಕಬ್ಬು ಬೆಳೆದಾದ್ಮೇಲೆ ಏನ್ ಮಾಡ್ತಾರೆ, ಆ ತರಗು ನಿರ್ವಹಣೆ ಮಾಡ್ಬೇಕು. ಆದ್ರೆ ಏನ್ ಮಾಡ್ತಾರೆ, ಬೆಂಕಿ ಹಾಕ್ಬಿಡ್ತಾರೆ. ಬೆಂಕಿ ಹಾಕದ ತಕ್ಷಣ ಏನಾಗುತ್ತೆ, ಅದು ಮಣ್ಣಿನ ಮೇಲೆ ಒಂದ್ ರೀತಿ ಅಗಾಧವಾದ ಪರಿಣಾಮವನ್ನ ಬೀರುತ್ತೆ. ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲ ಕೂಡ ಸತ್ತು ಹೋಗುತ್ತೆ. ಆ ರೀತಿಯಾದಂತ ಮಣ್ಣನ್ನ ಅವ್ರು ಮತ್ತೆ ಆರೋಗ್ಯಕರವಾದ ಮಣ್ಣನ್ನ ಹೇಗ್ ಮಾಡ್ಕೋಬೇಕಾಗತ್ತೆ? ನೀವ್ ಹೇಳ್ದಂಗೆ ತರಗನ್ನ ಸುಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಮಣ್ಣಲ್ಲಿ ಇರ್ತಕ್ಕಂತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಕೂಡ ನಾಶ ಹೊಂದ್ತಾ ಇದಾವೆ. ಮತ್ತೆ ನಮ್ಗೆಲ್ಲ ಗೊತ್ತು, ಕಬ್ಬಲ್ಲಿ ಪೋಷಕಾಂಶಗಳ ಮಟ್ಟ ತುಂಬಾ ಜಾಸ್ತಿ ಇರುತ್ತೆ. ಯಾವಾಗ ಅದನ್ನ ಸುಡ್ತೀವೋ ಅದ್ರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳೆಲ್ಲ ಕೂಡ ನಷ್ಟ ಆಗ್ತವೆ. ಸೊ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಂತಂದ್ರೆ ಅದನ್ನ ತರಗನ್ನ ನಾವು ನಿರ್ವಹಣೆ ಮಾಡ್ಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಕಬ್ಬಿನಲ್ಲಿ ತರಗುವ ನಿರ್ವಹಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ತರಗುವನ್ನು ಮಡಚೋದರ ಮೂಲಕ, ಒಂದು ಪಟ ಬಿಟ್ಟು ಅದನ್ನ ತರಗನ್ನು ಮಡಚೋದರ ಮುಖಾಂತರ, ಮತ್ತೆ ತರಗನ್ನು ಬೇಗ ಕೊಳಸೋದಕ್ಕೆ ನಾವೇನ್ ಮಾಡ್ತಾ ಇದ್ರಿ, ಯೂರಿಯಾ ಅಂದ್ರೆ ಆ ಸೂಕ್ಷ್ಮಾಣು ಜೀವಿಗಳಿಗೆ ತಮ್ಮ ಚಟುವಟಿಕೆಯನ್ನು ಪ್ರಾರಂಭಗೊಳಿಸಲು ಅದಕ್ಕೆ ಆಹಾರ ಬೇಕು. ಅದಕ್ಕೆ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಯೂರಿಯಾ ಒಂದು ಸಾರಜನಕ ಗೊಬ್ಬರ, ಅದನ್ನ ತರಗುಗಳ ಮೇಲೆ ಎರಚೋದು. ಅದಾದ ನಂತರ ಸಗಣಿ ಬಗಡವನ್ನ ಮಾಡಿಕೊಂಡು ತರಗುಗಳ ಮೇಲೆ ಎರಚೋದು. ಮತ್ತೆ ಅದೇ ರೀತಿ ಜೈವಿಕ ಗೊಬ್ಬರಗಳು ಅಂತಂದ್ರೆ ಈ ತರಗನ್ನು ಕೊಳಿಸೋಕೆ ಸಹಾಯ ಮಾಡತಕ್ಕಂತ ಕೆಲವೊಂದು ಜೈವಿಕ ಗೊಬ್ಬರಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಸಿಗ್ತಾ ಇತ್ತು, ಟ್ರೈಕೋಡರ್ಮಾ ಅಂತ ಹೇಳ್ಬಿಟ್ಟು. ಅದನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ತರಗಿನ ಮೇಲೆ ಹೆರಚುವುದರ ಮುಖಾಂತರನು ಕೂಡ ತರಗನ ಕೊಳಕ್ಯುವನ್ನ ನಾವು ಶೀಘ್ರಗೊಳಿಸಬಹುದಾಗಿತ್ತು. ಮತ್ತೆ ಅಂತ ಸಮಯದಲ್ಲಿ ಸ್ವಲ್ಪ ತೇವಾಂಶವನ್ನು ಕೂಡ ನಾವು ಮಣ್ಣಿನಲ್ಲಿ ಕಾಪಾಡ್ಕೋಬೇಕಾಗತ್ತೆ. ಮತ್ತೆ ಅದಲ್ಲದೆ ಇದ್ರ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರವಾಗಿ ರಸಗೊಬ್ಬರಗಳನ್ನು ಬಳಸುವಂತದ್ದು, ಅದಕ್ಕಂದ್ರೆ ನಮ್ಗೆಲ್ಲ ಗೊತ್ತಿದೆ ನಾವು ಕಬ್ಬು ಮತ್ತು ಭತ್ತದಲ್ಲಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀವಿ. ಹಾಗಾಗಿ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯ ಮುಖಾಂತರನೇ ರಸಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮತ್ತೆ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಯುವಂತದ್ದು, ಅಂದ್ರೆ ನಾವು ಖಾಲಿ ಜಾಗಗಳಲ್ಲಿ ಪಟಗಳ ಮಧ್ಯದಲ್ಲಿ ಅಂತರದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅಲ್ಲೇ ಹುತ್ತಿ, ಅಲ್ಲೇ ಆ ಹೂ ಬಿಡುವ ಮುಂಚೆ ಅಲ್ಲೇ ಹುತ್ತಿ ಅದೇ ಜಮೀನಿನಲ್ಲಿ ಸೇರಿಸುವುದರ ಮುಖಾಂತರ ಕೂಡ ನಾವು ಸಾವಯವ ಅಂಶವನ್ನ ಮಣ್ಣಿನಲ್ಲಿ ಹೆಚ್ಚಿಸಬಹುದು. ಮತ್ತೆ ಜೈವಿಕ ಗೊಬ್ಬರಗಳು ಅಂತಂದ್ರೆ ಸಾರಜನಕವನ್ನ ಹಿಡಿದಿಟ್ಕೊಂಡು ಬೆಳೆಗಳಿಗೆ ಒದಗಿಸುವಂತ ಕೆಲವೊಂದು ಜೈವಿಕ ಗೊಬ್ಬರಗಳು, ಮತ್ತು ರಂಜಕ ಕೊಡುವಂತ ರಸಗೊಬ್ಬರವನ್ನ ಬಳಸ್ತಾರೆ, ಮತ್ತೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸ್ತಾರೆ. ಆ ಕಾಂಪ್ಲೆಕ್ಸ್ ಗೊಬ್ಬರಗಳಲ್ಲಿ ಸಾರಜನಕದ ಅಂಶ ಮತ್ತು ರಂಜಕ ಮತ್ತೆ ಪೊಟ್ಯಾಶ್ ಅಂಶ ಕೂಡ ಇರುತ್ತೆ. ಆದ್ರೆ DAP ಗೊಬ್ಬರದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅದರಲ್ಲಿ ಸಾರಜನಕಗಿಂತ ರಂಜಕದ ಅಂಶ ಹೆಚ್ಚಾಗಿರುತ್ತೆ. ಅಂದ್ರೆ 46 ಕೆಜಿಯಷ್ಟು, 100ಕ್ಕೆ 46 ಕೆಜಿಯಷ್ಟು ರಂಜಕ ಇರುತ್ತೆ. ಇಂತಹ ಜಮೀನುಗಳಲ್ಲಿ ಎಲ್ಲಿ DAP ಅನ್ನ ಹೆಚ್ಚಾಗಿ ಬಳಸ್ತಾರೆ ಬಯಸ್ತಾ ಇರ್ತಾರೋ ಅಲ್ಲಿ ರಂಜಕದ ಅಂಶ ಕರಗದೇ ಇರುವಂತ ಅಂದ್ರೆ ಬೆಳೆಗಳಿಗೆ ಸಿಗದೇ ಇರೋಂಥ ರೂಪಕ್ಕೆ ಹೋಗಿ ಬದಲಾವಣೆಯಾಗಿ ಮಣ್ಣಿನಲ್ಲಿ ಶೇಖರಣೆ ಹೊಂದಿರುತ್ತೆ. ಅಂಥದ್ದನ್ನ ಜೈವಿಕ ಗೊಬ್ಬರಗಳನ್ನ ಅಂದ್ರೆ ರಂಜಕವನ್ನು ಕರಗಿಸುವಂತ ಜೈವಿಕ ಗೊಬ್ಬರಗಳನ್ನ ನಾವು ಬಳಸುವುದ್ರ ಮುಖಾಂತರ ನಾವು ಮಣ್ಣಲ್ಲಿರ್ತಕ್ಕಂಥ ರಂಜಕವನ್ನ ಕರಗಿಸಿ ಬೆಳೆಗೆ ಒದಗಿಸುವಂತ ಪ್ರಯತ್ನ ಕೂಡ ಮಾಡಬಹುದು. ಅಂತಂದ್ರೆ ಮುಖ್ಯವಾಗಿ ಕಬ್ಬಿನಲ್ಲಿ ನಾವು ತರಗ ನಿರ್ವಹಣೆ ಮಾಡುವಂಥದ್ದು, ಮಣ್ಣು ಪರೀಕ್ಷೆ ಆಧಾರವಾಗಿ ರಸಗೊಬ್ಬರಗಳನ್ನು ಬಳಸುವಂಥದ್ದು, ಮತ್ತೆ ಸಾರಜನಕವನ್ನ ಮತ್ತೆ ರಂಜಕವನ್ನ ಒದಗಿಸುವಂತ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರ ಮುಖಾಂತರ ಕೂಡ ಮಣ್ಣಿನ ಫಲವತ್ತತೆ ಅನ್ನ ಹೆಚ್ಚು ಮಾಡಬಹುದು, ಹಾಗೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಈಗ ನಗರ ಪ್ರದೇಶಗಳಲ್ಲಿ ಮನೆ ಮುಂದೆ ಒಂದು ಕೈತೋಟ ಮಾಡ್ಕೊಂಡಿರ್ತಾರೆ, ಅಥವಾ ತಾರಸಿ ಮೇಲೆ ಏನಾದ್ರೂ ಒಂದಿಷ್ಟು ಹೂವು ತರಕಾರಿ ಎಲ್ಲ ಬೆಳ್ಕೊಳ್ತಾರೆ, ಅವ್ರು ಯಾವ ರೀತಿ ಮಣ್ಣನ್ನ ನಿರ್ವಹಣೆ ಮಾಡಬೇಕಾಗತ್ತೆ ಮೇಡಮ್? ಅಲ್ಲಿ ಕೂಡ ನಾವು ಹೆಚ್ಚು ಸಾವಯವ ಗೊಬ್ಬರಗಳಿಗೆ ನಾವು ಹೆಚ್ಚು ಮಹತ್ವವನ್ನ ನೀಡಬೇಕಾಗತ್ತೆ. ಈಗ ಎಲ್ರಿಗೂ ತುಂಬಾ ಹರಿವು ಇದೆ, ಅಂದ್ರೆ ನಾವು ತಿನ್ನುವಂತ ತರಕಾರಿ ಅಥವಾ ಆಹಾರಗಳ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಅರಿವು ಮೂಡಿರೋದ್ರಿಂದ ತಾವೇ ಬೆಳ್ಕೊಂಡು ಅದನ್ನ ತಿನ್ಬೇಕು ಅನ್ನೋದ್ ಕಡೆ ಹೆಚ್ಚಿನ ಅವರ ಗಮನ ಇದೆ. ಹಾಗಾಗಿ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಬೇಕು, ಕಾಂಪೋಸ್ಟ್ ಆ ತರದ ಬಳಸೋದ್ರಿಂದ ಮುಖಾಂತರ ನಾವು ಒಳ್ಳೆಯ ರೀತಿಯಾದಂತ ಅಂದ್ರೆ ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನ ನಾವು ಬೆಳ್ಕೋಬಹುದು. ಅಂತಂದ್ರೆ ಸಾವಯವ ಗೊಬ್ಬರಕ್ಕೆ ನಾವು ಹೆಚ್ಚು ಮಹತ್ವವನ್ನ ಕೊಡ್ಬೇಕು. ವರ್ಮಿ ಕಾಂಪೋಸ್ಟ್ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಇಂಥದನ್ನ ಬಳಸೋದ್ರ ಮುಖಾಂತರ ಮತ್ತು ಜೈವಿಕ ಗೊಬ್ಬರಗಳನ್ನ ಕಾಂಪೋಸ್ಟ್ಗಳ ಜೊತೆ ಅಥವಾ ವರ್ಮಿ ಕಾಂಪೋಸ್ಟ್ಗಳ ಜೊತೆ ಮಿಶ್ರಣ ಮಾಡಿ ತಮ್ಮ ಪಾಟ್ನಲ್ಲಿ ಹಾಕೊಳ್ಳೋದ್ರ ಮುಖಾಂತರನು ಕೂಡ ಒಳ್ಳೆ ರೀತಿಯಾದಂತ ಅಂದ್ರೆ ಉತ್ತಮ ಗುಣಮಟ್ಟದ ಆಹಾರ ಬೆಳೆಗಳನ್ನ ಅವರ ತಾರಸಿಯಲ್ಲೇ ಅಥವಾ ಕುಂಡಗಳಲ್ಲೇ ಬೆಳೆದು ಅವರು ಉಪಯೋಗಿಸ್ಕೋಬಹುದು. ಅಂದ್ರೆ ಮೇಡಮ್, ನೀವು ಹೇಳೋ ಪ್ರಕಾರ ಸುಮ್ಮನೆ ನೀರಿದೆ ಅಂತ ಅತಿ ಹೆಚ್ಚಾಗಿ ಬಳಸಬಾರ್ದು. ಅತಿ ಹೆಚ್ಚು ನೀರನ್ನ ನಾವು ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ಕೆಡುತ್ತೆ, ಹಾಗೆ ಅತಿಯಾಗಿ ಹೆಚ್ಚು ಗೊಬ್ಬರ ಬಳಸೋದ್ರಿಂದ ಕೂಡ ಮಣ್ಣು ಹಾಳಾಗುತ್ತೆ. ಈ ಮಣ್ಣಿನ ಸುಧಾರಣೆ ಹೇಗೆ ಮಾಡೋದು? ಆಗ್ಲೇ ಹೇಳ್ದೆ ನಾನು, ಈಗ ಚೌಳು ಅಂತಂದ್ರೆ ಸಮಸ್ಯೆ ನಮ್ಗೆ ಕಂಡು ಬರ್ತಾ ಇರೋದಂದ್ರೆ ಚೌಳು ಮತ್ತು ಕರ್ಲಿನ ಸಮಸ್ಯೆ. ಕಾಲಕ್ರಮೇಣ ನಮ್ಮ ಮಣ್ಣು ಅಂತಂದ್ರೆ ಮಣ್ಣು ಯಾವ ರೀತಿ ಇತ್ತು, ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ. ಸೊ ಈಗ ನಾವು ಹೇಳಿದೆ ಚೌಳು ಮಣ್ಣು ಆಗ್ಲಿಕ್ಕೆ 7.5-8.5 ಆಗಿದ್ರೆ ಅದು ಚೌಳು ಅಂತ ಕರಿತೀವಿ, ಮಣ್ಣಿನ ರಸಸಾರ ಅಂತ. ಹಾಗಿದ್ರೆ ಕೃಷಿಗೆ ಯೋಗ್ಯವಾದ ಮಣ್ಣು ಯಾವುದು ಬೇಸಾಯಕ್ಕೆ, ಅಂದ್ರೆ ಈ ಜಮೀನು ಬೇಸಾಯಕ್ಕೆ ಯೋಗ್ಯವಾದ ಮಣ್ಣು ಅಂತಂದ್ರೆ ಯಾವುದು ಅಂತಂದ್ರೆ ಮಣ್ಣಿನ ರಸಸಾರ 6.5-7.5 ಇದ್ರೆ ಆ ಮಣ್ಣನ್ನ ನಾವು ಕೃಷಿಗೆ ಯೋಗ್ಯವಾದಂತ ಮಣ್ಣು ಅಂತಂತೀವಿ. ಅಂತಂದ್ರೆ ಬೆಳೆಗೆ ಬೇಕಾದಂತ ಅಂದ್ರೆ ತನ್ನ ಸಸ್ಯ ತನ್ನ ಬೆಳವಣಿಗೆಯನ್ನ ಸಂಪೂರ್ಣಗೊಳಿಸಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಆ ರಸಸಾರದಲ್ಲಿ ಲಭ್ಯವಾಗಿರುತ್ತೆ, ಅಂದ್ರೆ ಬೆಳೆಗೆ ಸಿಗ್ತಾ ಇರುತ್ತೆ. ಸೊ ಯಾವಾಗ ಅದರದ್ದು ರಸಸಾರ 7.5-ಗಿಂತ ಹೆಚ್ಚಾಗುತ್ತೋ ಅದು ಚೌಳಾಗುತ್ತೆ, ಅದೇ ರೀತಿ 8.5-ಗಿಂತ ಹೆಚ್ಚಾಗಿ ಅದು 10.5 ತನಕ ಹೆಚ್ಚಾಗುತ್ತೋ ಅವಾಗ ಅದು ಕರ್ಲಾಗುತ್ತೆ. ಸೊ ಇವಾಗ ನಾವು ಅದನ್ನ ಕೃಷಿಗೆ ಯೋಗ್ಯವಾಗದ ರೀತಿಯಲ್ಲಿ ಅದನ್ನ ನಾವು ಬದಲಾವಣೆ ಮಾಡ್ಬೇಕು, ಅಂದ್ರೆ 7.5-8.5 ಇದ್ದದನ್ನ ನಾವು 7.5-ವರೆಗೂ ತರಬೇಕು. ಅದೇ ರೀತಿ 8.5-ಗಿಂತ ಹೆಚ್ಚಾಗಿ 10 ಮಟ್ಟಕ್ಕೆ ಅದು ಹೋಗಿರೋದನ್ನ ನಾವು ಈ ಯೋಗ್ಯವಾದ ಮಣ್ಣಿನ ರಸಸಾರಕ್ಕೆ ನಾವು ಅದನ್ನ ತರುವಂತ ಪ್ರಯತ್ನವನ್ನ ಮಾಡಿದಾಗ್ಲೆ ಆ ನಾವು ಮಣ್ಣನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಅಥವಾ ಕೃಷಿಗೆ ಯೋಗ್ಯ ಅಂತ ಹೇಳಲಿಕ್ಕೆ ಸಾಧ್ಯ. ಈಗ ಚೌಳು ಮಣ್ಣಲ್ಲಿ 7.5-ಗಿಂತ ಹೆಚ್ಚಾಗಿದೆ, 8.5-ವರೆಗೂ ಇದೆ, ಅದರಲ್ಲಿ ಕರಗುವ ಲವಣಾಂಶ ಹೆಚ್ಚಿದೆ ಅಂತ ಹೇಳ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು, ಅದೇನಾದ್ರೂ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ನಿಮ್ಗೆ ಬಿಳಿ ಪುಡಿ ಅಲ್ಲಲ್ಲಲ್ಲೇ ಕಂಡ್ರೆ, ಅಂದ್ರೆ ಅಲ್ಲಲ್ಲೇ ಉಪ್ಪು ಶೇಖರಣೆ ಆಗಿರುವಂತದ್ದು ಕಂಡ್ರೆ ನೀವು 1.5-5 cm ಅಷ್ಟು ಮಣ್ಣನ್ನ ಕೆರೆದು ತೆಗೆದು ಬೇರೆ ಕಡೆ ಹಾಕುವಂಥದ್ದು. ಇದು ಸಣ್ಣ ಪ್ರಮಾಣದಲ್ಲಿದ್ದಾಗ ಸರಿ ಹೋಗುತ್ತೆ, ಆದ್ರೆ ಅದು ಈ ತರ ನಿಮ್ಗೆ ಹೆಚ್ಚಿನ ಪ್ರದೇಶದಲ್ಲಿ ಕಂಡು ಬಂದಾಗ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಸೂಕ್ತವಾದ ರೀತಿಯಲ್ಲಿ ಅದನ್ನ ಕರಗಿಸಿ ಜಮೀನಿನಿಂದ ಬಸಿದು ಹೊರಗಡೆ ಹಾಕ್ಬೇಕಾಗುತ್ತೆ. ಸೊ ಈಗ ಸುಮ್ಮನೆ ನಾವು ಬಸಿದು ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಆ ಜಮೀನನ್ನ 10 ಚದರ ಮೀಟರ್ ಸಣ್ಣ ಸಣ್ಣ ಪಾತಿಗಳನ್ನಾಗಿ ಮಾಡಿಕೊಂಡು ಬದುವನ್ನ ಎತ್ತರ ಮಾಡ್ಕೋಬೇಕಾಗುತ್ತೆ. ಅಂತಂದ್ರೆ ಬದುವನ್ನ ಎತ್ತರಿಸಿದಾಗ ನಾವು ನೀರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ 10-15 cm ವರೆಗೂ ಬದುವನ್ನ ಎತ್ತರ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಶುದ್ಧವಾದಂತ ನೀರನ್ನ ನಾವು ಅಲ್ಲಿ ಬಳಸ್ಬೇಕು. ಅಂತಂದ್ರೆ ನಿಲ್ಲಿಸ್ಬೇಕು, ನಾವು ಮಾಡ್ಕೊಂಡಿರುವಂತ ಪಾತಿಯೊಳಗೆ ನೀರನ್ನ ನಿಲ್ಲಿಸಿ ಅದನ್ನ ಏನ್ ಮಾಡ್ಬೇಕಂದ್ರೆ 3-4 ದಿವಸದವರೆಗೂ ಬಿಡ್ಬೇಕಾಗತ್ತೆ. ಬಿಟ್ಟ ನಂತರ ನಮ್ಗೆ ಅನ್ಸುತ್ತೆ ಅದರಲ್ಲಿ ಇರತಕ್ಕಂಥ ಉಪ್ಪಿನಂಶ ಎಲ್ಲ ಕರಗಿದೆ, ಅದಾದ ನಂತರ ನಾವು ಅದನ್ನ ಹೊರಗಡೆ ಜಮೀನಿನಿಂದ ಹೊರಗಡೆ ಬಸಿಬೇಕು. ಇದೇ ರೀತಿ 4-5 ಬಾರಿ ಅಂತಂದ್ರೆ ಚಿಕ್ಕ ಚಿಕ್ಕ ಪಾತಿಗಳನ್ನಾಗಿ ಮಾಡುವಂಥದ್ದು, ಬದುವನ್ನ ಎತ್ತರ ಮಾಡೋದು, ಶುದ್ಧವಾದ ನೀರನ್ನ ನಿಲ್ಸೋದು. ಮಳೆ ಬಿದ್ದರಂತೂ ತುಂಬಾ ಸೂಕ್ತ, ಮಳೆ ನೀರು ಶುದ್ಧವಾಗಿದ್ದು. ಸೊ ಅಂಥದ್ದನ್ನ ನೀರನ್ನ ನಿಲ್ಲಿಸಿ ಜಮೀನಿಂದ ಹೊರಗಡೆ ತೆಗೆದು ತೆಗೆಯುವಂಥದ್ದು. ಸೊ ಈ ರೀತಿ ನೀವು ಮೂರ್ನಾಲ್ಕು ಬಾರಿ ಅಂತಂದ್ರೆ ಇದು ಯಾವಾಗ ಮಾಡ್ತೀರಾ ಅಂತಂದ್ರೆ ಬೆಳೆ ಕಟಾವಾದ ನಂತರ, ನೆಕ್ಸ್ಟ್ ಮುಂದಿನ ಬೆಳೆಗಿಂತ ಮುಂಚೆ ನೀವು ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಅದಾದ ನಂತರ ನಾನು ಆಗ್ಲೇ ಹೇಳಿದೆ, ಈ ಮಣ್ಣಿನಲ್ಲಿ ಕ್ಷಾರತೆ ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಸಾವಯವ ಅಂಶ ಎಲ್ಲ ಸುಟ್ಟೋಗಿರುತ್ತೆ, ನಾಶ ಆಗಿರುತ್ತೆ. ಹಾಗಾಗಿ ಈ ಮಣ್ಣಿನಲ್ಲಿ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನ ನಾವು ಸೇರಿಸಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಇರ್ಬೋದು, ಮುಖ್ಯವಾಗಿ ಹಸಿರೆಲೆ ಗೊಬ್ಬರಗಳನ್ನು, ಅಂದ್ರೆ ಹಸಿರೆಲೆ ಗಿಡಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು ಅಂತಂದ್ರೆ ಅಲ್ಲೇ ಬೆಳೆದು ಅಲ್ಲೇ ಅದೇ ಜಮೀನಿಗೆ ನಾವು ಹುತ್ತು ಅದನ್ನ ಸೇರಿಸೋದ್ರ ಮುಖಾಂತರ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶವನ್ನು ಕೂಡ ನಾವು ಹೆಚ್ಚು ಮಾಡಬಹುದು. ಮತ್ತೆ ಆಗ್ಲೇ ಹೇಳಿದೆ, ಸಾವಯವ ಅಂಶ ಹೆಚ್ಚಾದಾಗ ಸಾರಜನಕದ ಕೊರತೆ ಈ ಮಣ್ಣಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಶೇಕಡ ನಾವೇನ್ ಶಿಫಾರಸು ಮಾಡಿರ್ತೀವೋ ಆ ಶೇಕಡ 25% ಅಷ್ಟು ಸಾರಜನಕವನ್ನ ಬಳಸಬೇಕಾಗುತ್ತೆ. ಮತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಕರಲು ಮಣ್ಣಲ್ಲಿ ಹೇಳಿದೆ, ಇಲ್ಲಿ ಇರತಕ್ಕಂಥ ಲವಣಗಳು ಕರಗೋದಿಲ್ಲ, ನಾವೆಷ್ಟೇ ನೀರಿಗೆ ನಿಲ್ಸಿದ್ರು ಕರಗೋದಿಲ್ಲ. ಚೌಳು ಮಣ್ಣಲ್ಲಿ ನಾವು ನೀರು ನಿಲ್ಸಿ ಕರಗಿ ಸೂಕ್ತವಾದ ಬಸಿಗಾಲುಗಳ ಮೂಲಕ ಹೊರಗಾಕಿದ್ವಿ, ಆದ್ರೆ ಕರಲು ಮಣ್ಣಲ್ಲಿ ಇದು ಸಾಧ್ಯ ಆಗಲ್ಲ, ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ಉಪ್ಪು ಕರಗೋದಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂತ, ಜಿಪ್ಸಮ್ ಅಂತ ಎಲ್ಲರಿಗೂ ಗೊತ್ತಿದೆ, ಇದು ನಮ್ಗೆ ಹೊರಗಡೆ ಸಿಗುತ್ತೆ. ಇದು ಮಣ್ಣು ಪರೀಕ್ಷೆ ಆಧಾರವಾಗಿ ನಾವು ಜಿಪ್ಸಮ್ ಅನ್ನ ಬೆಳೆ ಮಾಡೋದಕ್ಕಿಂತ ಮುಂಚೆ ಸುಮಾರು 3-4 ವಾರಗಳಿಗಿಂತ ಮುಂಚೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ನುಣುಪಾದ ಒಂದು ಜಿಪ್ಸಮ್ ಅನ್ನ ನಾವು ಮಣ್ಣಿಗೆ ಉತ್ತಿ ಸೇರಿಸಬೇಕಾಗತ್ತೆ. ಅದನ್ನ 3-4 ವಾರಗಳ ನಂತರ ಬಿಡಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಜಿಪ್ಸಮ್ ಅಲ್ಲಿ ಇರತಕ್ಕಂಥ ಸುಣ್ಣ ಅಂಶ ಹೋಗಿ ಮಣ್ಣಿನಲ್ಲಿರ್ತಕ್ಕಂಥ ಸೋಡಿಯಂನ ಹೊರಗಡೆ ತರುತ್ತೆ. ಯಾವಾಗ ಕ್ಯಾಲ್ಸಿಯಂ ಹೋಗಿ ಮಣ್ಣಿನ ಕಣಗಳ ಮೇಲೆ ಕೂರುತ್ತೋ ಆ ಮಣ್ಣಿನ ರಚನೆಯನ್ನ ಸುಧಾರಣೆ ಮಾಡಲಿಕ್ಕೆ ಅದು ಸಹಾಯವನ್ನ ಮಾಡುತ್ತೆ. ಸೊ ಅದನ್ನ ನೀವು 3-4 ವಾರಗಳ ನಂತರ ನೀವು ಅದು ಕ್ರಿಯೆಯನ್ನ ನಡಿಲಿಕ್ಕೆ ಬಿಟ್ಟು ತದನಂತರ ನಾವು ನೀರು ಕಟ್ಟೋದು, ನಂತರ ಅದನ್ನ ಬಸಿಯೋದು, ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಈ ಉಪ್ಪನ್ನ ತಡ್ಕೊಳ್ಳೋ ಅಂತ ಅಂದ್ರೆ ಈ ಲವಣಾಂಶವನ್ನ ತಡ್ಕೊಳ್ಳೋ ಅಂತ ಶಕ್ತಿ ಇರುವಂತ ಬೆಳೆಗಳನ್ನ ಅಥವಾ ತಳಿಗಳನ್ನೇ ನಾವು ನಿರ್ಧರಿಸಬೇಕಾಗತ್ತೆ. ಸಾಮಾನ್ಯವಾಗಿ ಇಂಥ ಜಮೀನಲ್ಲಿ ನಾವು ಭತ್ತವನ್ನೇ ಬೆಳಿಲಿಕ್ಕೆ, ಸೊ ಅದರಲ್ಲಿ ತಳಿಗಳು ಏನಪ್ಪಾ ಅಂತಂದ್ರೆ ವಿಕಾಸ್ ಅಂತ ಹೇಳ್ತೀವಿ ಭತ್ತದ ತಳಿಗಳು, ಮತ್ತೆ IR 3864 ಅಂತ ಕರಿತೀವಿ, ಮತ್ತೆ ರಾಶಿ ಅಂತ ಇದೆ. ಇಂತಹ ತಳಿಗಳನ್ನ ನಾವು ಈ ಸಮಸ್ಯೆ ಹೆಚ್ಚಾಗಿರುವಂತ ಮಣ್ಣುಗಳಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಲಘು ಪೋಷಕಾಂಶಗಳ ಕೊರತೆ ಕೂಡ ಈ ಮಣ್ಣಲ್ಲಿ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಮಣ್ಣಿನ ರಸಸಾರ 7.5ಗಿಂತ ಹೆಚ್ಚಾದಾಗ ಸಾಮಾನ್ಯವಾಗಿ ಸತುವಿನ ಪೋಷಕಾಂಶದ ಕೊರತೆ ಮಣ್ಣಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ ಅಂದ್ರೆ ನಾರ್ಮಲ್ ಸಾಯಿಲ್ ಅಲ್ಲಿ ಯಾವಾಗ ಅಂದ್ರೆ ಸಮಸ್ಯೆಗಳು ಇಲ್ಲದೆ ಇರತಕ್ಕಂಥ ಮಣ್ಣಲ್ಲಿ ನಾವು 8-10 kg ಅಂತ ಹೇಳ್ತೀವಿ, ಇಲ್ಲಿ ಅದಕ್ಕೆ 16 kg ಎಕರೆಗೆ ಜಿಂಕ್ ಸಲ್ಫೇಟ್ ಅನ್ನ ಮಣ್ಣಿಗೆ ಸೇರಿಸೋ ಮುಖಾಂತರ ಕೂಡ ನಾವು ಮಣ್ಣಿಗೆ ಬೇಕಾದಂತ ಪೋಷಕಾಂಶಗಳನ್ನ ಒದಗಿಸಬಹುದು. ಅದೇ ರೀತಿ ಜೈವಿಕ ಗೊಬ್ಬರಗಳು, ಸಾರಜನಕವನ್ನ ಹಿಡಿದಿಟ್ಕೊಳ್ಳುವಂಥದ್ದು ಮತ್ತು ರಂಜಕವನ್ನ ಕರಗಿಸುವಂತ ಗೊಬ್ಬರಗಳನ್ನು ಕೂಡ ನಾವು ಬಳಸೋದ್ರ ಮುಖಾಂತರ ಈ ಮಣ್ಣನ್ನು ನಾವು ಸುಧಾರಣೆ ಮಾಡಬಹುದು. ಸೊ ಒಂದು ಗಮನದಲ್ಲಿಟ್ಕೋಬೇಕು, ಚೌಳು ಮಣ್ಣಲ್ಲಿ ಕರಗುವಂತ ಲವಣಗಳಿರುತ್ತೆ, ನಾವು ಸೂಕ್ತವಾದ ಬಸಿಗಾಲುಗಳ ಮೂಲಕ ಅದರಲ್ಲಿರ್ತಕ್ಕಂಥ ಉಪ್ಪನ್ನ ಬಸಿದು ಹೊರಗೆ ತೆಗಿಬಹುದು. ಆದ್ರೆ ಕರಲು ಮಣ್ಣಿಗೆ ನಾವು ಜಿಪ್ಸಮ್ ಪುಡಿಯನ್ನ ಸೇರಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಇದರಲ್ಲಿ ಇರತಕ್ಕಂಥ ಸೋಡಿಯಂನ ನಾವು ಬದಲಾವಣೆ ಮಾಡಬೇಕು, ಕ್ಯಾಲ್ಸಿಯಂ ಜೊತೆಗೆ ಬದಲಾವಣೆ ಮಾಡಬೇಕು. ಎಷ್ಟೇ ನಾವು ನೀರು ಕಟ್ಟಿದ್ರು ಅಲ್ಲಿ ಉಪ್ಪನ್ನ ಕರಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಯಾವಾಗ ನಾವು ಬದಲಾವಣೆ ಮಾಡ್ತೀವೋ ಆವಾಗ ಅದು ಕರಗುವ ರೂಪಕ್ಕೆ ಬದಲಾವಣೆ ಅಂದು ಬಸಿಗಾಲೊಳಗ ಮೂಲಕ ಅದು ಹೊರಗೆ ಹೋಗುತ್ತೆ. ಆಗ ಈ ಕ್ಯಾಲ್ಸಿಯಂ ಏನಾಗುತ್ತೆ, ಅದು ಮಣ್ಣನ್ನ ರಚನೆಯಲ್ಲಿ ತನ್ನ ಪಾತ್ರವನ್ನ ವಹಿಸ್ತದೆ. ಮೇಡಮ್, ಹೆಚ್ಚಿನ ಮಾಹಿತಿಗೆ ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ 3 ಸತಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿ. 900-81-64-615. ಮತ್ತೊಮ್ಮೆ 900-81-64-615. 900-81-64-615. ಬಹಳ ಸಂತೋಷ ಮೇಡಮ್. ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಮತ್ತು ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಹಾಗೂ ಚೌಳು ಮಣ್ಣು ಮತ್ತು ಕ್ಷಾರ ಮಣ್ಣು ಇವುಗಳಲ್ಲಿರುವಂತಹ ವ್ಯತ್ಯಾಸ ಏನು, ಅದನ್ನ ರೈತರು ಯಾವ ರೀತಿ ಆರೋಗ್ಯಕರವಾಗಿ ಬದಲಾಯಿಸಿ ತಮ್ಮ ಬೆಳೆಯನ್ನ ಉತ್ಕೃಷ್ಟವಾಗಿ ಬೆಳ್ಕೊಳ್ಬಹುದು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಇದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ರೈತ ಮಿತ್ರರೇ, ಇದುವರೆಗೆ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಭಾಗ್ಯಲಕ್ಷ್ಮಿ ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಆರ್ ಲೋಕೇಶ್ವರಿ. ಮೈಸೂರು ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋರಣ ಹುರಣ ಸಾಪ್ತಾಹಿಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಜಿ ಶಾಂತಕುಮಾರ್. ನಂತರದಲ್ಲಿ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಪ್ರಸ್ತುತಪಡಿಸಲಿದ್ದಾರೆ ಆರ್ ಲೋಕೇಶ್ವರಿ. ಈಗ ಒಂದು ಜನಪದ ಗೀತೆಯನ್ನ ಕೇಳಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳೆದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯೇರು ಹೊರುವಂತ ಐರಾಣಿ ಎದ್ದು ಕುಂಭರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ.